ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ ಚರ್ಮಗಂಟು ರೋಗದ ಪರಿಸ್ಥಿತಿ ಹಾಗೂ ನಿಯಂತ್ರಣ. ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಜಾನುವಾರುಗಳಿಗೆ ಅತ್ಯಂತ ಹೆಚ್ಚು ತೊಂದರೆ ಕೊಟ್ಟಂತಹ ಒಂದು ರೋಗ ಅಂತ ಹೇಳಿದರೆ ಅದು ಚರ್ಮಗಂಟು ರೋಗ. ಈಗಲೂ ಕೂಡ ಅದು ಇರುವಂಥದ್ದು, ಸಾಕಷ್ಟು ತೊಂದರೆಯನ್ನು ನೀಡ್ತಾ ಇರುವಂಥದ್ದು ನಮ್ಮ ಗಮನದಲ್ಲಿ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಚರ್ಮಗಂಟು ರೋಗದ ಪರಿಸ್ಥಿತಿ ಹೇಗಿದೆ, ಅದರ ನಿಯಂತ್ರಣಕ್ಕಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ನಮ್ಮ ಹೈನುಗಾರರು ಹಾಗೂ ಕೃಷಿಕರು ಅದರ ನಿಯಂತ್ರಣಕ್ಕೆ ಏನೆಲ್ಲ ಸಹಕಾರವನ್ನು ನೀಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಅನೇಕ ಕೃಷಿಕರಲ್ಲಿ ಚರ್ಮಗಂಟು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಶಯಗಳಿದ್ದಾವೆ, ಗೊಂದಲಗಳಿದ್ದಾವೆ. ಅವುಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಬಗೆಹರಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುಪಾಲನಾ ಹಾಗೂ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ KR ರಮೇಶ್ ಅವರು. ರಮೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಚರ್ಮಗಂಟು ರೋಗ ಇವತ್ತು ಹೆಚ್ಚು ಸದ್ದನ್ನು ಮಾಡ್ತಾ ಇರತಕ್ಕಂಥದ್ದು, ನಮ್ಮ ಹಾಸನ ಜಿಲ್ಲೆಯಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಎಲ್ರಿಗೂ ನಮಸ್ಕಾರ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ರಿಗೂ ನಾನು ಹೇಳಬೇಕು ಅಂತಂದರೆ, ನಮಗೆ ಸುಮಾರು 656,000 ದನ ಎಮ್ಮೆಗಳು ನಮ್ಮಲ್ಲಿ ಇದ್ದಾವೆ, ಮತ್ತು 336,000 ಕುರಿ ಮೇಕೆಗಳು ಇರತಕ್ಕಂಥ ಒಂದು ಚಿತ್ರಣ. ಈ ಚರ್ಮಗಂಟು ರೋಗ, ನಾನು ಮೊದಲನೇಗೆ ತಮಗೆ ಒಂದು ವಿಷಯ ತಿಳಿಸಬೇಕು ಅಂತಂದರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೊಂದು ವೈರಸ್ನಿಂದ ಬರತಕ್ಕಂಥ ಕಾಯಿಲೆ. ಒಂದು ಕ್ಯಾಪ್ರಿಪಾಕ್ಸ್ ಅನ್ನೋ ವೈರಾಣು ಏನು ಒಂದು ಗುಂಪಿದೆ, ಆ ಗುಂಪಿನಿಂದ ಈ ಕಾಯಿಲೆ ಬರುತ್ತೆ. ಆದರೆ ಇದು ಕುರಿ ಸಿಡುಬು ಮೇಕೆ ಸಿಡುಬು ಹೇಗಿರುತ್ತೋ ಆ ಜಾತಿಗೆ ಸಂಬಂಧಪಟ್ಟಂಥ ಒಂದು ವೈರಸ್. ಹಾಗಾಗಿ ಈ ಜ್ವರ ಬಂದಾಗ ಈ ರಾಸುಗಳಲ್ಲಿ, ಜಾನುವಾರುಗಳಲ್ಲಿ ದನ ಎಮ್ಮೆ ಅಥವಾ ಕೋಣ ಯಾವುದಾಗಿದ್ರು ಅದಕ್ಕೆ ಚರ್ಮದ ಮೇಲೆ ಒಂದು ಪಾಕ್ಸ್ ಲೀಸನ್ಸ್ ಅಂತ ಹೇಳ್ತಾರೆ, ಸಿಡುಬು. ಸಿಡುಬುರು ಅಂದರೆ ಗಂಟು ಗಂಟು ಆಗುವಂಥದ್ದು ಕಾಣಿಸ್ಕೊಳ್ತಕ್ಕಂಥದ್ದು. ಈ ಒಂದು ವೈರಸ್ಸು ಅದೇ ಜಾತಿಗೆ ಸೇರಿರೋದ್ರಿಂದ ಯಾವ ಜಾನುವಾರುಗಳಿಗೆ ಈ ವೈರಸ್ಸು ಬಾಧಿಸುತ್ತೋ ಆ ವೈರಾಣುವಿನಲ್ಲಿ ಇದೊಂದು ಸಿಡುಬು ಚರ್ಮ ಗಂಟು ರೋಗ, ಗಂಟು ಗಂಟು ಅಲ್ಲಲ್ಲಿ ಮೈ ಮೇಲೆ ಕಾಣಿಸ್ಕೊಳ್ಳುವಂಥ ಒಂದು ರೋಗ ಇದು. ಸರ್, ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದು ಮಾತಾಡ್ತಾ ನಮ್ಮ ಕೃಷಿಕರ ಜೊತೆ ಮಾತಾಡ್ತಾ ಇನ್ನೊಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ಮೊದಲನೇ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಮೋಹನ್ ಅಂತ, ಅರಸೀಕೆರೆಯಿಂದ. ಮಾತಾಡಿ ಮೋಹನ್, ಅರಸೀಕೆರೆಯಿಂದನಾ? ಹೌದು ಸರ್. ಮಾತಾಡಿ ಮೋಹನ್, ಏನ್ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ಈ ಕಾಯಿಲೆ ಇದೆಯಲ್ಲ ಚರ್ಮಗಂಟು ಕಾಯಿಲೆ, ಅದು ಅದು ಜಾನುವಾರುಗಳಲ್ಲಿ ಎಲ್ಲ ಕಡೆ ಬರುತ್ತಾ ಅಥವಾ ಸನ್ನಿಗಳಲ್ಲಿ ಮಾತ್ರ ಬರುತ್ತಾ ಸರ್? ಅಂದ್ರೆ ಇನ್ನೊಂದ್ಸರಿ ಹೇಳಿ ಮೋಹನ್. ಎಲ್ಲ ಕಡೆ ಬರುತ್ತಾ ಅಥವಾ ಸಂಧಿಗಳಲ್ಲಿ ಮಾತ್ರ ಬರುತ್ತಾ ಅಂತ ಮೈ ಮೇಲೆ ಹೇಳ್ತಾ ಇದ್ದೀರಾ ಮೋಹನ್ ಅವರೇ? ಇಲ್ಲ, ಇದು ಏನಾಗುತ್ತೆ ಅಂತ ಮೋಹನ್ ಅವರೇ, ಇದು ಇಂಥ ಕಡೆನೆ ಚರ್ಮದ ಮೇಲೆ ದೇಹದ ಭಾಗದಲ್ಲಿ ಸಂಧಿಗಳದೇ ಬರಬೇಕು ಅಂತೇನಿಲ್ಲ. ಈ ಒಂದು ಕಾಯಿಲೆ ವೈರಸ್ ಸಾಮಾನ್ಯವಾಗಿ ಜಾನುವಾರುಗಳಿಗೆ ಬಂದರೆ ಇದು ಎಲ್ಲ ದೇಹದ ಎಲ್ಲ ಭಾಗಗಳಲ್ಲೂ ಸಹ ಜಾಸ್ತಿ ಅದು ಗಂಟು ರೋಗ ಬರುತ್ತೆ. ಸಂಧಿಲೇ ಅಂತೇನಿಲ್ಲ, ಈ ಒಂದು ಎದೆ ತೊಟ್ಟಲ್ಲಿ ಬರ್ಬೋದು, ಸಂಧಿಗಳು ಬರ್ಬೋದು, ಮೈ ಮೇಲೆ, ಮುಖದ ಮೇಲೆ, ಗಂಡು ಕತ್ತ ಮೇಲೆ, ಎಲ್ಲ ದೇಹದ ಎಲ್ಲ ಭಾಗಗಳಲ್ಲೂ ಸಹ ಈ ಒಂದು ಗಂಟು ರೋಗ ಕಾಣಿಸ್ಕೊಳ್ಳುತ್ತೆ. ನಿರ್ದಿಷ್ಟವಾಗಿ ಇಂಥ ಒಂದು ದೇಹದ ಭಾಗದ ಮೇಲೆ ಕಾಣಿಸ್ಕೊಳ್ಳುತ್ತೆ ಅಂತ ಅದೇ ಒಂದಿಲ್ಲ ಮಾಹಿತಿ. ನಾಟಿ ಔಷಧಿನೂ ಇದೆ. ಈಗ ಮೈನ್ ಆಗಿ ನಾನು ನಿಮ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ಈಗ ಮೊದಲಾಗಿ ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ, ಇದು ವೈರಸ್ ಇಂದ ಬರ್ತಕ್ಕಂಥ ಕಾಯಿಲೆ ಆಗಿರೋದ್ರಿಂದ ಈ ವೈರಸ್ ಕಾಯಿಲೆಗಳಿಗೆ ಯಾವುದೇ ರೀತಿಯಾದಂಥ ಚಿಕಿತ್ಸೆ ಇರೋದಿಲ್ಲ. ಈಗ ನಿಮ್ಗೇನಾಗುತ್ತೆ, ಈಗ ನಾವು ಕೋವಿಡ್ ನಮ್ಗೆಲ್ಲ ದೊಡ್ಡ ಉದಾಹರಣೆ ಇರೋದು. ಕೋವಿಡ್ ಕಾಯಿಲೆಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇರಲ್ಲ. ಕೋವಿಡ್ನಿಂದ ಆಗುವಂಥ ಪರಿಣಾಮಗಳು ಬರ್ತಾವಲ್ಲ, ಕೆಮ್ಮು, ನೆಗಡಿ, ಜ್ವರ, ಶ್ವಾಸಕೋಶದ ತೊಂದರೆ ಬಂದಾಗ ಮಾತ್ರ ಅದಕ್ಕೆ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಏನು ಬರುತ್ತೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಬರುತ್ತೆ. ನಾವು ನೇರವಾಗಿ ಔಷಧಿ ಕೊಟ್ಟು ಆ ವೈರಸ್ನ ಸಾಯಿಸೋಕ್ಕಾಗಲ್ಲ. ಅದು ಒಂದು ತಮ್ಮೆಲ್ಲರೂ ಗೊತ್ತಿರತಕ್ಕಂಥ ಗೊತ್ತಿರಬೇಕಾದಂಥ ವಿಷಯ. ಅಂದರೆ ನಾವೇನು ಮಾಡಬೇಕು, ಮೊದಲನೇದಾಗಿ ಈ ವೈರಸ್ನೇ ಬರ್ದಂಗೆ ತಡಿಬೇಕು. ವೈರಸ್ನೇ ಬರ್ದಂಗೆ ತಡಿಬೇಕು ದೇಹದಲ್ಲಿ ಅಂತಂದ್ರೆ ಇರೋದು ಒಂದೇ ಮದ್ದು. ಅದಕ್ಕೆ ಸಂಪೂರ್ಣವಾಗಿ ಎಲ್ಲ ಜಾನುವಾರುಗಳಿಗೂ 100% ಲಸಿಕೆಯನ್ನು ಹಾಕ್ಸ್ಕೋಬೇಕು. ಲಸಿಕೆ ಹಾಕ್ಸ್ಕೊಳ್ಳಿಲ್ಲ ಅಂತಂದರೆ ರೋಗ ತಾನಾಗಿಯೇ ಈ ವೈರಸ್ ಕಾಯಿಲೆ ಜಾನುವಾರುಗಳಿಗೆ ಬರುತ್ತೆ. ಬಂದ ಮೇಲೆ ಅದು ಏನೆಲ್ಲ ಈ ಚರ್ಮ ಗಂಟು ಮತ್ತು ಗಂಟುಗಳಾಗೋದು, ಅತಿಯಾದ ಜ್ವರಗಳಾಗೋದು, ಮೇವು ಬಿಡೋದು, ಶ್ವಾಸಕೋಶದ ತೊಂದರೆ ಆಗೋದು ಶುರುವಾಗ್ಬಿಡುತ್ತೆ. ಆವಾಗ ನಾವು ವ್ಯಾಕ್ಸಿನ್ ಕೊಟ್ಟು ವೈರಸ್ನ ನಾವು ಸಾಯಿಸ್ಲಿಕ್ಕೆ ಆಗಲ್ಲ. ಆಮೇಲೆ ನೀವು ಔಷಧಿ ಕೊಟ್ಟರು ವೈರಸ್ ಸಾಯಿಸೋಕ್ಕಾಗಲ್ಲ. ಬರೀ ಎರಡನೇ ಸೆಕೆಂಡರಿ ಟ್ರೀಟ್ಮೆಂಟ್ ಆಗಿ ಶ್ವಾಸಕೋಶದ ಸಮಸ್ಯೆ ಆದರೆ, ನೆಗಡಿ ಆದರೆ, ಕೆಮ್ಮಾದರೆ, ಜ್ವರ ಬಂದರೆ, ಗಾಯಗಳಾದರೆ ಅದಕ್ಕೆ ಮಾತ್ರ ಔಷಧಿ ಕೊಡುವಂಥ ಕೆಲಸ ಆಗುತ್ತೆ. ಆಯುರ್ವೇದಕ್ಕಲ್ಲೂ ಸಹ ಇದಕ್ಕೆ ಔಷಧಿ ಇದೆ. ಇದಕ್ಕೆ ಸಾಕಷ್ಟು ಏನು ನಮ್ಮದು ಬೇವಿನ ಸೊಪ್ಪೇನಿದೆ, ಬೇವಿನ ಸೊಪ್ಪನ್ನ ಚೆನ್ನಾಗಿ ಆಡಿಸಿ ಅದನ್ನು ಗಾಯಗಳ ಮೇಲೆ ಲೇಪನ ಮಾಡುವಂಥದ್ದಾಗ್ಬೋದು. ಮತ್ತು ಓರಲಿ ಬಾಯಿಂದ ಬಾಯಿ ಮುಖಾಂತರ ಕೊಡಿಸುವಂಥ ಸಾಕಷ್ಟು ಔಷಧಿಗಳು ಮಾರ್ಕೆಟಲ್ಲಿ ಲಭ್ಯ ಇದ್ದಾವೆ. ಅವನ್ನೆಲ್ಲೋ ತಾವು ಉಪಯೋಗಿಸ್ಬೋದು ಮೋಹನ್ ಅವರೇ. ಆಯ್ತು ಸರ್, ಈಗ ನಾವು ಕೂಡ ಈ ತರ ಲಸಿಕೆ ಮಾಡಿಸ್ಕೊಂಡಿದ್ವಿ. ಆದ್ರೆ ನಮ್ ಕಡೆ ಏನಂದ್ರೆ, ನಾವು ಯಾವ್ದೇ ಇದು ಬರ್ಲಿ, ರೋಗ ಬರ್ಲಿ, ಅವರು ಮೆಡಿಕಲ್ ಹೋಗ್ರಿ, ಮೆಡಿಕಲ್ ಹೋಗ್ರಿ ಬರ್ಕೊಡ್ತಾರೆ ಸರ್. ಇಲ್ಲ, ಏನಾಗುತ್ತೆ ಅಂದ್ರೆ ಮೋಹನ್ ಅವರೇ, ತಮಗೂ ಗೊತ್ತಿರಬೇಕು, ಇದೇನಂದ್ರೆ ಈ ಕಾಯಿಲೆ ಯಾರಿಗೂ ಒಂದು ಆಂಟಿಸಿಪೇಟ್ ಮಾಡಿರಲಿಲ್ಲ ಈ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅಂತ ಹೇಳಿದ್ರೆ. ಹಾಗೇನಾಗುತ್ತೆ, ಈ ಸಾಮಾನ್ಯವಾಗಿ ನಾವು ಔಷಧಿ ಏನು ಪೂರೈಸ್ತೀವೋ ಆ ಔಷಧಿಗಳು ದೈನಂದಿನ ಹಾಸ್ಪಿಟಲ್ನ ರನ್ ಮಾಡಲಿಕ್ಕೆ ಸಾಕಾಗ್ತಿರ್ತವೆ. ಹಾಗಾಗಿ ಈ ಕಾಯಿಲೆ ಒಂದು ಯಚೇತ್ವವಾಗಿ ಒಂದೇ ಸರಿ ಹೆಚ್ಚು ಜಾನುವಾರುಗಳು ಬಂದಾಗ ಚಿಕಿತ್ಸೆಗೆ ಸ್ವಲ್ಪ ಔಷಧಿ ಕೊರತೆಯಾಗಿತ್ತು. ಬಟ್ ಈಗ ನಾವು ಎಲ್ಲ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ನಮ್ಮ ಆಯುಕ್ತಾಲಯದಿಂದ ಮತ್ತು ಎಲ್ಲ ಕಡೆಯಿಂದನೂ ಚರ್ಮಗಂಟು ರೋಗಕ್ಕೆ ಪೂರಕವಾಗಿ ಸಾಕಷ್ಟು ಔಷಧಿಗಳನ್ನ ನಾವು ಆಲ್ರೆಡಿ ಸರಬರಾಜು ಮಾಡಿದ್ದೀವಿ. ಇನ್ನೂ ನಿಮಗೆ ಬೇಡಿಕೆ ನಾವು ಕೇಳಿದ್ದೀವಿ, ಇನ್ನೂ ಬೇಡಿಕೆ ಬೇಕು, ಇನ್ನೂ ಹೆಚ್ಚಿಗೆ ಔಷಧಿ ಬೇಕು ಅಂತಂದ್ರೆ ನಾವು ಉಚಿತವಾಗಿ ಎಲ್ಲ ಜಾನುವಾರುಗಳಿಗೂ ಚಿಕಿತ್ಸೆ ಕೊಡಿಸ್ಲಿಕ್ಕೆ ನಾವು ಕಾರ್ಯಪ್ರವೃತ್ತರಾಗಿ ಮೋಹನ್ ಅವರೇ. ಹಾಗೇನೆ ಈಗ ನೀವು ಯಾವುದೇ ಹಾಸ್ಪಿಟಲ್ ಇದ್ರೂ ಹೋಗಿ ಕೇಳಿದ್ರೂ ಅಲ್ಲಿ ಸಾಮಾನ್ಯವಾಗಿ ಔಷಧಿಗಳು ದೊರಕ್ತಾ ಇದ್ದಾವೆ. ನಾವು ಇನಿಷಿಯಲ್ ಸ್ಟೇಜಲ್ಲಿ ಏನಾಯಿತು, ಈ ಕಾಯಿಲೆ ಶುರುವಾದಾಗ ಸ್ವಲ್ಪ ಔಷಧಿ ಕೊರತೆಯಾಗಿದ್ದು ಸಹಜ ಇರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕೊರತೆ ಇಲ್ಲ, ಸಾಕಷ್ಟು ಔಷಧಿಗಳನ್ನ ನಾವು ಸರಬರಾಜು ಮಾಡಿದ್ದೀವಿ ಮೋಹನ್ ಅವರೇ. ಧನ್ಯವಾದ ಕರೆ ಮಾಡೋದಕ್ಕಾಗಿ ಮೋಹನ್. ಸರ್, ಈ ಒಂದು ಚರ್ಮಗಂಟು ರೋಗದ ಪರಿಚಯವನ್ನು ತಾವು ಹೇಳ್ತಾ ಇದ್ರಿ. ಸರ್, ಇದು ರೋಗ ಇದು ಆ್ಯಕ್ಚುಲಿ ನಮ್ಮ ನೇಟಿವ್ ಅಲ್ಲ, ನಮಗೆ ಮೂಲತಃ ಅಲ್ಲ. ಆ್ಯಕ್ಚುಲಿ ಯಾವುದೇ ಕಾಯಿಲೆಗಳು ಬರಬೇಕು ಅಂದ್ರೆ ಸಾಮಾನ್ಯವಾಗಿ ದಕ್ಷಿಣ ಆಫ್ರಿಕಾ, ಆಫ್ರಿಕಾ ದೇಶಗಳಲ್ಲಿ ಫಸ್ಟ್ ಹುಟ್ಟುವಂಥದ್ದು. ಅದರಿಂದ ಯುರೋಪ್ ಬಂತು, ರಷ್ಯಾ, ಕಜಾಕಿಸ್ತಾನ, ಚೈನಾ, ನಮ್ದು ಇಂಡಿಯಾಗೆ, ಅಂದ್ರೆ ಈ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂತ ಹೇಳ್ತೀವೋ, ಅಮೆರಿಕಾ, ಆಫ್ರಿಕಾ ದೇಶದಿಂದ ಹಿಡಿದು ಯುರೋಪ್ಗೆ ಎಂಟರ್ ಆಗಿ ಯುರೋಪಿಂದ ನಮ್ಮ ಸೌತ್ ಈಸ್ಟ್ ಏಷ್ಯಾ ಕಂಟ್ರಿಗಳಿಗೆ ಬಂದು 2020ರಲ್ಲೇ ನಮ್ಮಲ್ಲಿ ಕೇರಳ ಮತ್ತು ಒಡಿಸಾದಲ್ಲಿ ಸಣ್ಣದಾಗಿ ಕಾಣಿಸ್ಕೊಂತು. ನಮ್ಮಲ್ಲಿ 2021ರಲ್ಲೂ ಹಾಸನದಲ್ಲಿ ಏನೋ ಒಂದು ಎರಡು ಹಸುಗಳಿಗೆ ಒಂದು 100 ಜನಗಳು ಬಂದು ನಿಂತೋಗ್ಬಿಡ್ತು. ಹಲೋ ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನನ್ನ ಹೆಸರು ಕಮಲಾ ಚೆನ್ನಪ್ಪ ಅಂತ, ಬೇಲೂರು ತಾಲೂಕು ನೇರ್ಲ ಮನೆಯಿಂದ ಮಾತಾಡಿ ಕಮಲಾ ಅವರೇ. ಸರ್, ಅದೇ ಈಗ ನಮ್ಮಲ್ಲಿ ದನಗಳಿದಾವೆ, ಅವುಗಳಿಗೆಲ್ಲ ಅದೇ ಚಿಕ್ಕ ಚಿಕ್ಕದು ಗಂಟು ರೋಗ ಬರ್ತಾ ಇದೆ ಈಗೀಗ. ಓಹೋ. ಮೊನ್ನೆ ಒಂದು ವಾರದಲ್ಲಿ ಒಂದು ಬಂದಿತ್ತು, ಅದಕ್ಕೆ ಔಷಧಿ ತಕೊಂಡು ಬಂದು ಹಾಕಿದ್ರು, ನಮ್ಮನೆಯವರೇ ತಂದು ಹಾಕಿದ್ರು ಕೇಳಿಬಿಟ್ಟು, ಅದೇ ಇದರಿಂದ ಮೆಡಿಕಲ್ ಇಂದ ಡಾಕ್ಟರ್ ಹತ್ರ ಕೇಳ್ಕೊಂಡು ತಂದು ಹಾಕಿದ್ರು, ಅದಕ್ಕೆ ಸ್ವಲ್ಪ ಕಡಿಮೆ ಆಗಿತ್ತು. ಆದ್ರೆ ಮತ್ತೆ ವಾಪಸ್ ಇನ್ನೊಂದೆರಡಕ್ಕೆ ಬರ್ತಾ ಇದೆ ಸರ್. ಏನ್ ಮಾಡೋದು ಅಂತ. ಅಮ್ಮ, ಈಗ ಏನಾಗುತ್ತೆ, ನೀವು ಸ್ವಲ್ಪ ತಡ ಆಯ್ತು. ಆಕ್ಚುಲಿ ಒಂದು ಹಸುಗೆ ಆತರ ಕಂಡ ತಕ್ಷಣನೇ ಬೇರೆ ಜಾನುವಾರುಗಳಿಗೆ ನೀವು ಔಷಧಿ ತಂದು ಹಾಕೋ ಬದಲು ವ್ಯಾಕ್ಸಿನ್ ಮಾಡಿಸ್ಬೇಕಿದೆ. ಲಸಿಕೆ ಮಾಡಿಸಿದ್ರಮ್ಮ? ಏನಾಗುತ್ತಮ್ಮ ಅಂದ್ರೆ, ಈ ಲಸಿಕೆ ಒಂದೊಂದ್ಸರಿ ಯಾಕೆ ವರ್ಕ್ ಆಗಲ್ಲ ಅಂತಂದ್ರೆ, ಕಾಯಿಲೆ ಇವತ್ತು ಈಗ ವೈರಸ್ ನಮ್ಮ ದೇಹಕ್ಕೆ ಇವತ್ತು ಎಂಟರ್ ಆಯಿತು ಅಂತಂದ್ರೆ 5 ವಾರದವರೆಗೂ ಅವು ಸುಮ್ಮನಿದ್ದು 5 ವಾರ ಆದ್ಮೇಲೆ ಕಾಯಿಲೆ ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಅದಾಗತ್ತೆ, ಏನಾಗುತ್ತೆ, ಇವತ್ತು ನಾವು ಸದೃಢವಾಗಿದ್ರೆ 5 ವಾರ ಬಿಟ್ಟು ಜ್ವರ ಬರ್ಬೋದು, ನಾವು ಸ್ವಲ್ಪ ವೀಕ್ ಆಗಿತ್ತು ಅಂದ್ರೆ ಬೇಗ ಬರ. ಹೇಳಿ ಹೇಳಿ ಹೇಳಿ ಹೇಳಿ. ನಮಸ್ಕಾರ. ತಮ್ಮ ಹೆಸರೇನು ಹೇಳಿ? ಚೆನ್ನಪ್ಪ ಸರ್. ಹೇಳಿ ಹೇಳಿ ಚೆನ್ನಪ್ಪ. ಹೇಳಪ್ಪ. ಸರ್, ನಾನೊಂದು 10 ದನ ಸಾಕಿದೀನಿ. ಓಕೆ. ಅದರಲ್ಲಿ ಏನಾಯ್ತು ಗೊತ್ತಾ, ಒಂದು ಗಂಟು ರೋಗ ಬಂದ್ಬಿಟ್ಟು ಒಂದು 2ಕ್ಕೆ ನಾನು ಅದೇ ಮೆಡಿಸಿನ್ ಇದರಿಂದ ಮೆಡಿಕಲ್ ಇಂದ ತಗೊಂಡ್ಬಂದು ಹಾಕಿದ್ದೆ. ಹಾಕಿದ್ದಾದ್ಮೇಲೆ ಅದು ಒಂದ್ 2ಕ್ಕೆ ಹುಷಾರಾಯ್ತು, ಒಂದು ಅದು ಗಂಟು ಇದು ಬಂದ್ಬಿಟ್ಟು ಯಾವ ತರ ಗೊತ್ತಾ, ರೌಂಡ್ ಆಕಾರ ಬಂದ್ಬಿಟ್ಟು. ಸರಿ ಸರಿ. ಅದಕ್ಕೆ ಒಂದು ಇದು ಕೂತ್ಕೊಬಿಟ್ಟು ನೊಣ ಎಲ್ಲ ಕೂತ್ಕೊಬಿಟ್ಟು ಇಚ್ಚೆ ಹಾಕಿದ್ದು, ಅದು ಹುಳ ಆಯ್ತು ಅದು. ಈಗ ಈಗ ಚೆನ್ನಪ್ಪರೆ, ನೀವು ಹೇಳೋದೆಲ್ಲ ನಂಗೆ ಅರ್ಥ ಆಯ್ತು. ಹೇಳ್ಬಿಡ್ತೀನಿ ನೋಡಿ, ಇದೇನಂತಂದ್ರೆ, ಈ ಕಾಯಿಲೆಗೆ ನಾವು ಮೊದಲು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಲ್ಲ, ಚಿಕಿತ್ಸೆ ನೋಡ್ತೀವಲ್ಲ, ಫಸ್ಟ್ ಜ್ವರ ಬಂದರೆ ಆಂಟಿಬಯೋಟಿಕ್ ಕೊಡೋದು, ಜ್ವರ ಬಂದರೆ ಇನ್ನೊಂದು ಅನಾಲಿಸಿಸ್ ಕೊಡೋದು, ಜ್ವರಕ್ಕೆ ಔಷಧಿ ಕೊಡೋದು, ಮಾತ್ರೆ ಕೊಡೋದು ಇತ್ತಲ್ಲ, ಆ ಥರ ಬರಲ್ಲ. ಈ ಈ ಒಂದು ರೋಗಕ್ಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಾಜ್ಯದಲ್ಲಿ ಏನೇನು ಟ್ರೀಟ್ಮೆಂಟ್ ಮಾಡ್ತಾರೆ ಎಲ್ಲವನ್ನ ಅವಲೋಕಿಸಿ ಇಡೀ ದೇಶದಲ್ಲೇ ಈ ಕಾಯಿಲೆ ಇರೋದ್ರಿಂದ ಒಂದು ಪ್ರೋಟೋಕಾಲ್ ಮಾಡಿದ್ದಾರೆ. ಫಸ್ಟ್ ಕಾಯಿಲೆ ಬಂದ ತಕ್ಷಣ ನಾವು ಇದೇ ಔಷಧಿ ಹಾಕ್ಬೇಕು, ಫಸ್ಟ್ ದಿನ ಇದಾಕ್ಬೇಕು, ಎರಡನೇ ದಿನ ಇದಾಕ್ಬೇಕು. ಇದು ಕೇಳಿದೆ ಸರ್ ಅವ್ರ ಹತ್ರ, ಕೇಳೋತ್ತಿಗೆ ತಗೊಂಡೋಗಿ ಹಾಕಿ ಮೆಡಿಕಲ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಏನ್ ಮಾಡಿದೆ, ಸಿರಿಂಜ್ ಅಲ್ಲಿ ತಗೊಂಡ್ಬಂದ್ಬಿಟ್ಟು ಬಾಯಿ ಇದ್ ಮಾಡ್ಬಿಟ್ಟು ಅದಕ್ಕೆ ಸಿರಿಂಜ್ ಅಲ್ಲಿ ಹತ್ತೆ ಮೇಲೆ ಬೆಳಿಗ್ಗೆ ಸಂಜೆ ಆಗ್ತಿದ್ದೆ. ಇಲ್ಲ ಅದು ನಾ ಹೇಳದ್ನಲ್ಲ, ಈಗ ಕೋವಿಡ್ ಟ್ರೀಟ್ಮೆಂಟ್ ಅಲ್ಲಿ ಏನಾಯ್ತು, ಒಂದು ಪ್ರೋಟೋಕಾಲ್ ಮಾಡ್ಬಿಟ್ರು. ಫಸ್ಟ್ ಒಂದು ಆಂಟಿಬಯೋಟಿಕ್ ಹೋಗ್ಬೇಕು, ಐವರ್ ಮೆಕ್ಟಿನ್ ಹೋಗ್ಬೇಕು, ಮತ್ತೆ ಅದಕ್ಕೊಂದು ಅವಿಲ್ ತಗೋಬೇಕು, ಮತ್ತೆ ಇನ್ನೊಂದು ಜ್ವರ ಗುಳಿಗೆ ತಗೋಬೇಕು ಅಂತ ಒಂದು ಪ್ರೋಟೋಕಾಲ್ ಮಾಡಿದ್ರು. ಇದು ನಾರ್ಮಲ್ ಬೇರೆ ತರ ಕಾಯಿಲೆ ತರ ಅಲ್ಲ ಚೆನ್ನಪ್ಪರ, ಇದು ಬೇರೆ, ಇದು ವಿಭಿನ್ನವಾದ ಕಾಯಿಲೆ. ಇದರಿಂದ ನೀವು ನಿಯಮಿತವಾಗಿ ಫಸ್ಟ್ ಡೇನಲ್ಲೇ ಈ ನಾವು ಈ ಒಂದು ಏನು ಗೌರ್ಮೆಂಟ್ ಇಂದ ಸಜೆಸ್ಟ್ ಮಾಡಿದ್ರು ಆ ಟ್ರೀಟ್ಮೆಂಟ್ ಆ ಔಷಧಿಗಳನ್ನ ಕೊಟ್ಟರೆ ಸಾವು ನೋವು ನಿಮ್ ಕಡಿಮೆ ಆಗುತ್ತೆ, ಮೂರು ದಿನದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ. ದಯಮಾಡಿ ನೀವು ಆತರ ಅವರು ಮೆಡಿಕಲ್ ಶಾಪ್ ಅವ್ರಿಗೆ ಗೊತ್ತಾ, ನನಗೂ ನಮ್ಮ ಬಿಕ್ಕೋಡ್ ಇದಕ್ಕೂ ನಾಲ್ಕೂವರೆ ಕಿಲೋಮೀಟರ್ ಆಗಿದೆ. ನಾವು ಅಲ್ಲಿಗೆ ಹೇಳಿದ್ವಿ, ಪಾಪ ಅವರು ಸ್ಪಂದಿಸಿದ್ರು, ಬಂದು ಬಂದ್ಬಿಟ್ಟು ಇಂಜೆಕ್ಷನ್ ಎಲ್ಲ ಮಾಡ್ಬಿಟ್ಟು ಬಾ ಇದು ಕಾಲು ಬಾಯಿ ಇದೆಲ್ಲ ಇದೆ ಮಾಡ್ತಿ ಅಂತ ಹೇಳ್ಬಿಟ್ಟು ಎಲ್ಲ ಪಾಪ ಡಾಕ್ಟ್ರು ಅವರು ಬಂದ್ ಇದ್ ಮಾಡಿದ್ರು. ಮಾಡ್ದಾಗ ನಾವೇ ಮಾಡಿದ್ವಿ, ಅವ್ರ ಇದ್ ಮಾಡ್ಬಿಟ್ಟು ಎಲ್ಲವ ತಂದು ಇಂಜೆಕ್ಷನ್ ಎಲ್ಲ ಮಾಡ್ತೀವಿ. ಮಾಡಿಸಾದ್ಮೇಲೆ ಇದು ಸ್ಟಾರ್ಟ್ ಆಗ್ಬಿಡ್ತು. ಈಗ ನಿಮ್ಗೆ ಹತ್ತರಲ್ಲಿ ಮೂರಕ್ಕಾಗಿದೆ, ಏಳು ಚೆನ್ನಾಗಿದೆಯಾ? ಈಗ ದಯಮಾಡಿ ಅದನ್ನು ಬೇರ್ಪಡಿಸಿ, ಸಾಧ್ಯವಾದಷ್ಟು ಸ್ವಲ್ಪ ಬೇರೆ ಕಡೆ ಇಡಿ. ಯಾಕಂದ್ರೆ ಯಾವುದಕ್ಕೆ ಕಾಯಿಲೆ ಇರುತ್ತೋ ಅಲ್ಲಿ ಏನಾದರೂ ನೊಣ ಉಣ್ಣೆ ಸೊಳ್ಳೆ ಕಚ್ಚಿ ಚೆನ್ನಾಗಿರುವಂಥ ಹಸುಗಳು ಕಚ್ಚಿದ್ರೆ ಇದು ಸಮಸ್ಯೆ ಆಗುವಂಥದ್ದು. ಹಾಗಾಗಿ ಆದಷ್ಟು ಮಟ್ಟಿಗೆ ಮನೆ ಸುತ್ತ ನಿಮ್ಮ ಪಂಚಾಯತಿಯವ್ರಿಗೆ ಹೇಳಿ ಸ್ವಲ್ಪ ಕ್ರಿಮಿನಾಶಕಗಳು ಅವನ್ನ ಸ್ಪ್ರೇ ಮಾಡಿಸ್ಕೊಂಡು ಸಪ್ರೇಟ್ ಕಟ್ಟಿಸಿ ಇದನ್ನು ನಾನು ನಿಮಗೆ ಬಿಕ್ಕೋಡು. ನಿಮ್ಮ ಗ್ರಾಮದ ಹೆಸರೇನಂದ್ರೆ? ಬಿಕ್ಕೋಡು. ಆಯ್ತು, ನಾಳೆನೆ ನಿಮ್ಗೆ ಹೇಳಿ ನಾನು ಅಲ್ಲಿಗೆ ನಮ್ಮ ಪಶುವೈದ್ಯರ ತಂಡವಾಗಿ ಭೇಟಿ ನೀಡಿ ನಿಮ್ಗೆ, ಯಾಕಂದ್ರೆ ಹತ್ತು ಹಸು ಇರೋದ್ರಿಂದ ಸಾಕಷ್ಟು ನಷ್ಟ ಅನುಭವ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾಳೆನೆ ನಿಮ್ಮ ಮನೆ ಹತ್ರ ಕಳಿಸಿ ಅದೊಂದು ಸ್ವಲ್ಪ ಕುಲಂಕುಷವಾಗಿ ಪರಿಶೀಲಿಸಿ ನಿಮಗೊಂದು ಚಿಕಿತ್ಸಾ ವಿಧಾನವನ್ನು ಅವರು ಅಲ್ಲಿಂದ ನಿಮಗೆ ಶುರು ಮಾಡುವಂತ ನಾನು ಹೇಳ್ತೀನಿ ಚೆನ್ನಪ್ಪ ಅವರ. ಇದಕ್ಕೆ ಧನ್ಯವಾದಗಳು ಚೆನ್ನಪ್ಪ ಅವರೇ, ಕರೆ ಮಾಡಿದ್ದಕ್ಕಾಗಿ. ಸರ್ ಹೇಳ್ತಾ ಇದ್ರಿ, ನಮ್ಮ ಹಾಸನ ಭಾಗದಲ್ಲಿ ಯಾವಾಗ ಬಂತು ಅಂತ ಹೇಳಿ. ಇದೇನಾಗುತ್ತೆ ಸರ್, ಈಗ ನಾನು ಹೇಳ್ದಂಗೆ ಆಫ್ರಿಕಾ ಮತ್ತು ಸೌತ್ ಈಸ್ಟ್ ಏಷ್ಯ ಕಂಟ್ರಿಗಳಲ್ಲಿ ಕರ್ನಾಟಕದಲ್ಲಿ 2020 ಶುರುವಾಗಿ 2023 ಇದು ಉಲ್ಬಣಗೊಳ್ತು ಜಾಸ್ತಿ. ಇದು ಆದಮೇಲೆ ಏನಾಯ್ತು, ಉತ್ತರ ಕನ್ನಡ, ಬೀದರ್, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಾವು ನೋವು ಆಯಿತು. ಈಗ ರೀಸೆಂಟಾಗಿ ಏನಾಯ್ತು, ಮತ್ತೆ ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಹಾಸನ ಈ ಥರ ಬಂತು. ಈಗ ನಾವೇನು ಮಾಡಿದ್ವಿ, ಈ ತುಮಕೂರಲ್ಲಿ ಶುರುವಾದಾಗಲೇ ನಾವು ಸ್ವಲ್ಪ ನಮ್ಮ ಇಲಾಖೆಯಿಂದ ಅಲರ್ಟ್ ಆಗಿ, ಅದೇನು ತುಮಕೂರು ಮತ್ತು ಮಂಡ್ಯ ಬಾರ್ಡ್ರ್ ಬರುತ್ತೋ. ಹಲೋ, ಹಲೋ, ನಮಸ್ತೆ, ಮಾತನಾಡಿ. ಸರ್ ನಮಸ್ತೆ ಸರ್, ನಾನು ಅಶೋಕ್ ಅಂತ, ಕೊಮ್ಮನಹಳ್ಳಿ ದುದ್ದ ಹೋಬಳಿಂದ ಸರ್. ಮಾತಾಡಿ ಅಶೋಕ್. ಸರ್ ಇದು ಎಂಥದ್ದು ಗಂಟು ರೋಗ ಅಂದ್ರೆ ಅದು ಏನು ಸರ್? ಅದು ಆಗ್ಲೇ ಆರಂಭದಲ್ಲೇ ಹೇಳಿದ್ರು ಏನು ಅಂತ ಹೇಳಿ, ಇನ್ನೊಂದ್ಸರಿ ಹೇಳಿ. ಸಕ್ಕರೆ, ಅದು ಏನಂತಂದ್ರೆ ಒಂದು ವೈರಸ್ ಇಂದ ಬರ್ತಕ್ಕಂತ ಕಾಯಿಲೆ ಇದು. ಈ ಕುರಿ ಸಿಡುಬು, ಮೇಕೆ ಸಿಡುಬು, ಅಮ್ಮ ಅಂತೆಲ್ಲ ನಮ್ಗೆ ಆಗ್ತಿತ್ತು ನೋಡಿ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ, ಆ ತರ ಇದು. ಇದು ಏನ್ ಸೇಮ್ ನಮ್ಗೇನು ಅಮ್ಮ ಆಗ್ತಾ ಇತ್ತು, ಕುರಿಗಳಿಗೆಲ್ಲ ಸಿಡುಬು ಬರೋದಿತ್ತಲ್ಲ, ಅದೇ ಒಂದು ವೈರಸ್ ಈಗ ಮಾರ್ಪಾಡಾಗಿ, ಅಂದ್ರೆ ಮೊದಲಿಂದಲೂ ಇದೆ, ಅನಾದಿ ಕಾಲದಿಂದಲೂ ನಮ್ಮ ಭಾರತ ದೇಶದಲ್ಲಿ ಇರಲಿಲ್ಲ. ಈಗ 2000 ಹೇಳಿ ಹೇಳಿ. ನಮ್ಮ ಸ್ಕೂಲ್ಗೆ ಬಂದಿತ್ತು ಸರ್, ನಾಟಿ ಸ್ಕೂಲ್ ಇದ್ದೇವೆ ನಮ್ಮ ಒಂದ್ ಜೊತೆ, ಗಂಟು ಊದ್ಕೊಂಡಿತ್ತು, ಹಿಂಗ ಪ್ರಾಬ್ಲಮ್ ಆಯ್ತು ಅಂತ ಇಂಜೆಕ್ಷನ್ ಕೊಟ್ರು, ಹುಷಾರಾಗಿದೆ ಸರ್ ಅದು. ಅದು ಹುಷಾರಾಗಿದೆ. ಮತ್ತೆ ಇವು ಸಿಂಧಿ ರೋಗ ಬಂದಿತ್ತಲ್ಲ ಸರ್ ಮೊದ್ಲು, ಅವ್ ಹಂಗೆ ಕಂಟಿನ್ಯೂ ಆಯ್ತದ ಸರ್ ಅದು, ಹಸು ಒಂಥರ ಗಾಬ್ ಹೊಡ್ಕೊಂಡಂಗೆ. ಎಷ್ಟು ತಿಂಗಳಾಯ್ತು ಹಾಗೆ ಆ ತರ? ಎಷ್ಟು ದಿನ ಆಯ್ತು? ಒಂದು 6 ತಿಂಗಳ ಮೇಲೆ ಆಯ್ತು ಸರ್. ಅಲ್ಲ, 6 ತಿಂಗಳಿಂದ ಕಾಯಿಲೆ ನಮ್ಗೆ ಇರಲಿಲ್ಲ, ಅದೆಲ್ಲ ಬೇರೆ ಇರ್ಬೇಕಾ ನೋಡಿ. ಯಾಕಾರೆ ಯಾರು ಏನಾದ್ರು ಕಾಲ್ಬಾಯಿ ಜ್ವರ ಇತ್ತು ಏನಂದ್ರೆ ಈ ಕಾಯಿಲೆ ಕಾಣಿಸ್ಕೊಂಡಿದ್ದೆ. ಕಾಲ್ಬಾಯಿ ಜ್ವರ ಅದಕ್ಕೆ, ಯಾಕಂದ್ರೆ ನಮ್ಗೆ ಈ ಚರ್ಮಗಂಟು ರೋಗ ಏನಂದ್ರೆ ಈ ಸೆಪ್ಟೆಂಬರ್ ತಿಂಗಳಿಂದ ಕಾಣಿಸ್ಕೊಂಡಂತ ಕಾಯಿಲೆ. ಚರ್ಮಗಂಟು ರೋಗ ಬಂದಿತ್ತು ಸರ್ ಅದು, ನಾಟಿ ಸ್ಕೂಲಿಗೆ ಬಂದಿತ್ತು, ಟ್ರೀಟ್ಮೆಂಟ್ ತಗೊಂಡಿದ್ವಿ, ಆಲ್ರೆಡಿ ಹುಷಾರ್ ಆಯ್ತು. ಇದು ಫಸ್ಟ್ ಅದೇ ನೀವು ಹೇಳ್ದಂಗೆ, ಅದೇ ಕಾಲ್ಬಾಯಿ ಜ್ವರ ಬಂದಿತ್ತು. 2 ಸ್ಕೂಲ್ ಇದೆ ಸರ್ ಅದು. ಎಷ್ಟೇ ಮೇವ್ ಹಾಕಿದ್ರು ಸರ್, ಎಷ್ಟೇ ಫುಡ್ ಕೊಟ್ರು, ಅವು ಕೂದ್ಲೆಲ್ಲ ಇದಾಗ್ತಲ್ಲ, ಹಂಗೆ ಇದಾಗ್ತಲ್ಲ. ಅದೇನಾಗುತ್ತೆ, ಕಾಲ್ಬಾಯಿ ಜ್ವರ ಅಂತ ಬಂದಾಗ ಅದಕ್ಕೆ ಒಂದ್ಸರಿ ಬಂದೋಗ್ಬಿಟ್ರೆ ಗೂಬೆ ರೋಗ ಅಂತಾರೆ. ಓಕೆ, ಅಂದರೆ ಕಣ್ಣ ಹತ್ರ ಎಲ್ಲ ಇದಾಗೋದು, ಜಾಸ್ತಿ ರೋಮ ಬೆಳ್ಕೊಳ್ಳೋದು, ಕೂದಲು ಬೆಳ್ಕೊಳ್ಳೋದು, ಬಿಸಿಲಲ್ಲಿ ನಗರೋದು ಹಿಂಗೆಲ್ಲ ಶುರುವಾಗುತ್ತೆ. ಅದೇನಾಗ್ಬಿಡುತ್ತೆ ಅಂದರೆ ಈ ಕಾಲುಬಾಯಿ ಜ್ವರ ಬಂದಂಥ ಸಂದರ್ಭದಲ್ಲಿ ಥೈರಾಯ್ಡ್ ಇರುತ್ತೆ ನೋಡಿ, ನಮಗೆ ಜನಗಳಿಗೆ ಥೈರಾಯ್ಡ್ ಬರುತ್ತಲ್ಲ, ಆ ಥರ ಥೈರಾಯ್ಡ್ ಗ್ರಂಥಿಗೆ ಸಮಸ್ಯೆ ಮಾಡಿಬಿಡುತ್ತೆ ಈ ವೈರಸ್ಸು. ಒಂದ್ಸಲ ಹಂಗೆ ಸಮಸ್ಯೆ ಮಾಡಿದಾಗ ಈ ಕೂದಲು ರೋಮ ಜಾಸ್ತಿ ಬೆಳ್ಕೊಳ್ಳೋದು, ಆಮೇಲೆ ಬಿಸಿಲು ತಡಿಯೋಕ್ಕಾಗಲ್ಲ, ಏದ್ರುಸ್ರು ಬಿಡೋದು, ಹಿಂಗೆಲ್ಲ ಶುರು ಮಾಡುತ್ತೆ. ಅದಕ್ಕೆ ನೀವು ಹೆಚ್ಚಿನ ಮುತುವರ್ಜಿ ಆರೈಕೆ ಮಾಡಿದ್ರೆ ಅಂದರೆ ಮೇವು ಗೀವು ಚೆನ್ನಾಗಿ ಕೊಟ್ಕೊಂಡೆ ಸಾಕಬೇಕು ಹೊರತು ಒಂದ್ಸಲ ಕಾಯಿಲೆ ಬಂದೋದ್ಮೇಲೆ ಅದನ್ನು ರಿವರ್ಟ್ ಮಾಡೋದು ಭಾಳ ಕಷ್ಟ ಅಶೋಕ್ ಅವರೇ. ಅದು ಸರಿ ಸರ್, ಅಲ್ಲ ಮೇವ್ ಎಲ್ಲ ಕೊಡ್ತಾ ಇದೀವಿ, ಭೂಸ ಎಲ್ಲ ಕೊಡ್ತೀವಿ, ಒಂದ್ ಸ್ವಲ್ಪ 9:30 ಆಯ್ತು ಒಂದು ಸರ್, ನೀವ್ ಹೇಳ್ದಂಗೆ ಏದುಸ್ರು ಬಿಡ್ತವೆ. ಅದಕ್ಕೆ ಒಂದು ಟ್ಯಾಬ್ಲೆಟ್ ನು ಕೊಡ್ತಾರೆ ನಮ್ಮ, ನಾವು ಒಂದ್ಸರಿ ಮಾತಾಡಿ ನಮ್ಮ ದುದ್ದ ಹಾಸ್ಪಿಟಲ್ ಅಲ್ಲಿ ಜನಾರ್ದನ್ ಅಂತ ಅಥವಾ ಇಲ್ಲಿ ಚಿಕ್ಕಡ್ಲೂರ್ ಹತ್ರ ಧರಣೇಶ್ ಅಂತ ಡಾಕ್ಟರ್ ಇರ್ತಾರೆ, ಇದಕ್ಕೆ ಒಂದೊಂದು ಟ್ಯಾಬ್ಲೆಟ್ ಕೊಡ್ತಾರೆ. ಥೈರಾಯ್ಡ್ಗೋಸ್ಕರನೇ ದಿನಾಲು ಟ್ಯಾಬ್ಲೆಟ್ ಹಾಕುವಂಥದ್ದು ಟ್ಯಾಬ್ಲೆಟ್ ಇರುತ್ತೆ, ಅದು ಹಾಕಿದ್ರೆ ಇದು ಮೊದಲು ಕೇಳಿದ್ವಿ ಡಬ್ಬದಲ್ಲಿ ಬರುತ್ತೆ ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಸರ್, ಅದೇನು ಪ್ರಯತ್ನ ಆಗಲ್ಲ ಸರ್ ಅದು. ಇಲ್ಲ ಇಲ್ಲ, ನೀವು ಮೋಸ್ಟ್ಲಿ ಡೋಸೇಜ್ ಅದು ಸರಿಯೋಗಿಲ್ಲ ಅಂತ ಕಾಣುತ್ತೆ. ಇನ್ನೊಂದ್ಸರಿ ಭೇಟಿ ಮಾಡಿ ನಾಳೆ, ಹಿಂಗೆ ಟಿವಿ ರೇಡಿಯೋದಲ್ಲಿ ಮಾತಾಡ್ಬೇಕಿ ಹಿಂಗೆ ಹೇಳಿದ್ರು ಅಂತ, ಅಕಸ್ಮಾತ್ ನನಗೆ ಫೋನ್ ಮಾಡಿಸಿ, ನಾನೇ ಅವ್ರಿಗೆ ಮಾತಾಡಿ ಅದಕ್ಕೆ ಒಂದು ಸಲಹೆ ಕೊಡೋಣ ಅದಕ್ಕೆ. ಧನ್ಯವಾದ ಅಶೋಕ್ ಕರೆ ಮಾಡಿದ್ದಕ್ಕಾಗಿ. ಹಾಸನ ಜಿಲ್ಲೆಗೆ ತುಮಕೂರು ಭಾಗದಿಂದ ಬಂದು, ತುಮಕೂರು ಮತ್ತೆ ನಮಗೆ ಸಾವು ನೋವುಗಳು ತುಮಕೂರು ಜಾಸ್ತಿ ಆದಾಗಲೇ ನಾವೇನು ಮಾಡಿದ್ವಿ, ನಾವು ಲಸಿಕೆಯನ್ನು ತರಿಸ್ಕೊಂಡು ಆ ಚಿಕ್ಕನಾಯಕನಹಳ್ಳಿ ತಿಪ್ಟೂರು ಈ ಬಾರ್ಡ್ರಲ್ಲಿ ಅಂದರೆ ಇರಿಸಾವೆ ಮತ್ತು ನಮ್ಮ KR ಪೇಟೆ ಬಾರ್ಡ್ರಲ್ಲಿ ಮೊದಲೇ ನಾವು ಅರಸೀಕೆರೆಯಲ್ಲೆಲ್ಲ ಚೆನ್ನಾಗಿ ವ್ಯಾಕ್ಸಿನ್ ಮಾಡಿಸ್ಕೊಂಡ್ವಿ. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಸಾವು ನೋವುಗಳು ಬೇರೆ ಜಿಲ್ಲೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಯಿತು. ಬಟ್ ಆದರೂ ಸಹ ಈ ಒಂದು ನವಂಬರು ಡಿಸೆಂಬರು ಜನವರಿ ನವಂಬರ್ನಲ್ಲಿ ಡಿಸೆಂಬರ್ ಜನವರಿಯಲ್ಲಿ ಸ್ವಲ್ಪ ಜಾಸ್ತಿ ಸಾವು ನೋವುಗಳಾದಂಥ ಪ್ರಕರಣಗಳು ಕಂಡು ಬಂದಿದೆ. ಹಲೋ, ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಸರ್ ತೇಜು ಅಂತ ಹೇಳಿ, ಆಲೂರು ತಾಲೂಕು. ಯಾವೂರು ತೇಜು? ಆಲೂರು ತಾಲೂಕು ಕಾರ್ಜೋಳಿ ಸರ್. ಮಾತಾಡಿ. ಎಳಗ್ನಹಳ್ಳಿ. ಮಾತಾಡಿ ಡಾಕ್ಟ್ರು. ನಮಸ್ತೆ, ಮಾತಾಡಿ. ನಮಸ್ತೆ ಹೇಳಿ ತೇಜು ಅವರೇ. ಸರ್ ನಮ್ಮ ಹಸು ಗಂಟು ರೋಗ ಬಂದು ಹೆಚ್ಚು ಕಡಿಮೆ 20 ದಿವಸ ಆಗಿದೆ ಸರ್. ಓಕೆ, ಒಂದು ಸರಿ ಟ್ರೀಟ್ಮೆಂಟ್ ಮಾಡಿದ್ರೆ 500-600 ರೂಪಾಯಿ ಆಗುತ್ತೆ. ಯಾವ ತರ ಸರ್ ನೀವು ಗೌರ್ಮೆಂಟ್ ಇಂದ ಏನ್ ಕೊಡ್ತೀರಾ? ಏನ್ ಇದು ಯಾವಾಗ ಆದಿದ್ದು? ಆಗಿ ಒಂದು 20 ದಿವಸ ಆಯ್ತು ಸರ್. ಈಗ ಆಗ್ಲೇ ರನ್ನಿಂಗ್ ಅಲ್ಲಿ ಆಗಿದೆ, ಈಗಲೂ ಇದೆ ಹಸು. ಇಲ್ಲ ಇಲ್ಲ, ಹಂಗಿದ್ದಾಗ ನೀವು ನಮ್ಮ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ರವೀಂದ್ರನಾಥ್ ಅಂತ ಇರ್ತಾರೊಬ್ರು, ಈಗ ಸಾಕಷ್ಟು ಈಗ ಒಂದು 25 ಒಂದು ತಿಂಗಳೊಳಗಡೆ ಎಲ್ಲ ಔಷಧಿ ಎಲ್ಲ ಪೂರೈಸಿದೀವಿ. ದಯಮಾಡಿ ಅವ್ರನ್ನ ಭೇಟಿ ಮಾಡಿ, ಹಾಗೇನಿತ್ತಂದ್ರೆ ದಯಮಾಡಿ ನನಗೊಂದ್ಸರಿ ಫೋನ್ ಅಲ್ಲಿ ಮಾತಾಡಿ. ಆ ಸಮಯದಲ್ಲಿ ಆಲ್ರೆಡಿ ಹಸುಗೆ 4-5 ರೂಪಾಯಿ ಖರ್ಚು ಮಾಡಿದೀನಿ. ಈಗ ನೀವು ಜನಗಳಿಗೆ ಒಂದು ಒಳ್ಳೆ ಆ ತರ ಒಂದು ಒಳ್ಳೆ ಟ್ರೀಟ್ಮೆಂಟ್ ಮಾಡ್ಬೇಕಲ್ಲ ಸರ್. ಖಂಡಿತ ಖಂಡಿತ, ನಾನು ನಿಮ್ಗೆ ಮೊದಲೇ ಈ ಇದರಲ್ಲಿ ಹೇಳಿದೆ ನಾನು, ಔಷಧಿ ಪೂರೈಕೆ ಒಂದೇ ಸರಿ ಕಾಯಿಲೆ ಉಲ್ಬಣಗೊಂಡಾಗ ಸ್ವಲ್ಪ ಸಮಸ್ಯೆ ಆದ್ರೆ ಬಿಟ್ರೆ, ಒಂದು ತಿಂಗಳಿಂದ ನಾವು ಪರಿಪೂರ್ಣವಾಗಿ ಎಲ್ಲ ಔಷಧಿಗಳನ್ನ ಸರಬರಾಜು ಮಾಡಿದ್ದೀವಿ. ಹಾಗಿದ್ರೆ ದಯಮಾಡಿ ನಮ್ಮ ತಾಲೂಕು ಸಹಾಯಕ ನಿರ್ದೇಶಕರು, ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ ನಿಮ್ದು ಕಾರ್ಜೋಳ ಊರ ಬಗ್ಗೆ. ಬಟ್ ಇಲ್ಲ, ನನಗೂ ಒಂದ್ಸರಿ ನೀವು ಫೋನ್ ಮಾಡಿ ಮಾಡಿ ಸರ್. ಎಳಗ್ನಹಳ್ಳಿ ನಮ್ದು ಕಂಟೂರ್ ಗ್ರಾಮ ಪಂಚಾಯತಿ ಬರುತ್ತೆ. ಒಂದೊಂದು ಹಸು 5,000-6,000 ಖರ್ಚು ಮಾಡಿ ಅದು ಉಳಿಯುತ್ತೋ ಇಲ್ಲೋ ಗ್ಯಾರಂಟಿ ಇಲ್ಲ. ಮತ್ತೆ ಡೈರಿ ಡಾಕ್ಟರ್ ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ, ಒಂದು ಇಂಜೆಕ್ಷನ್ ಕೊಡ್ತಾರೆ, ಮತ್ತೆ ಅಷ್ಟು ಇದು ನಾವು ಕೊಟ್ಟರು ಸರಿಯಾಗಲ್ಲ ರೀ, ಇದು ಟ್ರೀಟ್ಮೆಂಟ್ ಇಲ್ಲ. ಇಲ್ಲ ಇಲ್ಲ, ಅದು ಇನಿಷಿಯಲಿ ಹಂಗೆ ಇತ್ತಷ್ಟೇ. ಬಟ್ ಈಗ ಸರ್ಕಾರದಿಂದ ಒಂದು ನಿರ್ದಿಷ್ಟವಾದ ಚಿಕಿತ್ಸಾ ವಿಧಾನವನ್ನು ಹೇಳಿದ್ದಾರೆ. ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದು, ನಾವು ಡೈರಿ ಡಾಕ್ಟರ್ ಮಾಡಿದ್ರೆ ಒಳ್ಳೇದಾ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಯಾರಾದರೂ ಒಳ್ಳೇದೇ. ಬಟ್ ನಮಗೆ ನಮ್ಮ ಆಲೂರಲ್ಲಿ ಡಾಕ್ಟರ್ ರವೀಂದ್ರನಾಥ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ, ನಾನು ಈಗಲೇ ಕಾರ್ಯಕ್ರಮ ಮುಗಿದ ತಕ್ಷಣ ಅವ್ರು ಫೋನ್ ಮಾಡಿ ಹೇಳ್ತೀನಿ, ದಯಮಾಡಿ ಅವ್ರ ಜೊತೆ ಮಾತಾಡಿ. ಸಮಸ್ಯೆ ಸರ್ ಜನಗಳಿಗೆ ಪಾಪ ಗಂಟು ಕಾಯಿಲೆ ತುಂಬಾ ಬರ್ತಾ ಇದೆ. ಹೌದು ಹೌದು ಹೌದು, ಆ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಸಾಕಷ್ಟು ನಿಮ್ಮಲ್ಲಿ ಮನವರಿ ಅರಿವು ಮೂಡಿಸಿ ಅದ್ರ ಏನೇನು ಸೌಲಭ್ಯ ಕಾರ್ಯಕ್ರಮ ನೀವು ರೇಡಿಯೋ ಬಂದು ಮಾತಾಡ್ತಿರೋದು ತುಂಬಾ ಒಳ್ಳೇದಾಗಿದೆ. ಎಲ್ಲಿ ಸಿಗುತ್ತೆ ಏನ್ ಮಾಡುತ್ತೆ ಅನ್ನೋದು ನೀವು ಒಂದು ಕಾರ್ಯಕ್ರಮದಲ್ಲಿ ಖಂಡಿತ ಖಂಡಿತ ಖಂಡಿತ ಖಂಡಿತ. ಧನ್ಯವಾದ ತೇಜು. ತೇಜು ಕರೆ ಮಾಡೋದಕ್ಕಾಗಿ, ನಾಳೆ ಅವರನ್ನು ಭೇಟಿ ಮಾಡಿ. ಇನ್ನೊಂದು ಕರೆ ಇದೆ. ಹಲೋ, ಕರೆ ತುಂಡಾಯ್ತು. ಲಸಿಕೆಯನ್ನ ತುಂಬಾ ಅಡ್ವಾನ್ಸ್ ಆಗಿ ತರಿಸ್ಕೊಂಡು ಹಾಕಿದ್ವಿ ಅಂತ ಹೇಳಿ. ಆಕ್ಚುಲಿ ಅದಕ್ಕೆ ನಾವು ನಮ್ಮ ಸರ್ಕಾರದ ವತಿಯಿಂದನೂ ಸಹ ಮತ್ತೆ ನಮ್ಮ KMF ಸಂಸ್ಥೆಯಿಂದನು, ಹಾಸನ ಏನು ಮಿಲ್ಕ್ ಯೂನಿಯನ್ ಇದೆ ಅಲ್ಲಿಂದನೂ ನಮಗೆ ಮೊದಲೇ ಸಾಕಷ್ಟು ಲಸಿಕೆಯನ್ನು ಅವರು ಪ್ರೊಕ್ಯೂರ್ಮೆಂಟ್ ಮಾಡಿ ದಾಸ್ತಾನು ಇರಿಸಿ ಮತ್ತು ನಮ್ಮ ಇಲಾಖೆಯಿಂದೇನೂ ಸಹ ಪೂರಕವಾಗಿ ಲಸಿಕೆಯನ್ನು ಕೊಟ್ಟು ನಾವು ಎಲ್ಲ ರೀತಿಯಾದಂಥ ಒಂದು ಇನಿಷಿಯಲ್ ಪೀರಿಯಡಲ್ಲಿ ಏನಿತ್ತು ಅಷ್ಟೆಲ್ಲ ವ್ಯಾಕ್ಸಿನ್ ಕವರ್ ಮಾಡಿಕೊಂಡ್ವಿ. ಇವತ್ತು ಸುಮಾರು 90% ಅಂದರೆ 588,647 ಜಾನುವಾರುಗಳಿಗೂ ಸಹ ನಾವು ಲಸಿಕೆಯನ್ನು ಹಾಕಿದ್ದೀವಿ. ಆಲ್ಮೋಸ್ಟ್ 90% ಕವರೇಜ್ ಆಗಿದೆ. ಇನ್ನು ಉಳಿದಂತೆವು ಕೆಲವೆಲ್ಲ ಗರ್ಭಧರಿಸಿರ್ಬೋದು, ಕರುಗಳಿರ್ತವೆ, ಕೆಲವರು ಓರಿಗಳಿಗೆ ಕೆಲವರು ಓನರ್ ರಿಜೆಕ್ಟ್ ಮಾಡಿರ್ತಾರೆ, ಆ ಥರದ ಒಂದು 25-30 ಉಳ್ಕೊಂಡಿರ್ತವೆ. ನಾನು ಈ ಮೂಲಕ ನಾನು ರೈತರಲ್ಲಿ ಏನು ಮನವಿ ಮಾಡೋದು ಅಂತಂದರೆ, ನೀವು ಯಾವುದೇ ವಿಧವಾದಂಥ ಚಿಕಿತ್ಸೆಗಳು ಇದಕ್ಕೆ ಫಲಕಾರಿ ಆಗೋದಿಲ್ಲ. ಇದಕ್ಕೆ ಒಂದೇ ಮದ್ದು ಅಂತಂದರೆ ವ್ಯಾಕ್ಸಿನ್. ಈಗ ನೀವು ಹೇಗೆ ಕೋವಿಡ್ಗೆ ಫಸ್ಟ್ ಡೋಸು, ಸೆಕೆಂಡ್ ಡೋಸು, ಥರ್ಡ್ ಡೋಸ್ ಹೆಂಗೆ ತೊಗೊಂಡ್ರೋ ಆ ರೀತಿ ಚರ್ಮಗಂಟು ರೋಗಕ್ಕೆ ನೀವು ಲಸಿಕೆಯನ್ನು ಹಾಕ್ಸ್ಕೊಳ್ಳಿಲ್ಲ ಅಂತಂದರೆ ಚಿಕಿತ್ಸಾ ವಿಧಾನ ಅಷ್ಟೊಂದು ಫಲಕಾರಿ ಆಗೋದಿಲ್ಲ. ಅಕಸ್ಮಾತ್ ಜಾನುವಾರದ ರಿಕವರ್ ಆದ್ರೂ ಸಹ ಮುಂದೆ ನೀವು ನಿರೀಕ್ಷಿಸುವಂಥ ಉತ್ಪಾದನೆ ನಿಮಗೆ ಜಾನುವಾರಲ್ಲಿ ಸಿಗಲ್ಲ, ಅಂದರೆ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಆಮೇಲೆ ಈ ಕೆಲವು ಸರಿ ಚಿಕಿತ್ಸೆ ಬಂದಂಥ ಒಂದು ತಿಂಗಳಾದ ನಂತರನೂ ಸಹ ಈ ಕಾಯಿಲೆ ಕಾಣಿಸ್ಕೊಳ್ಳೋಂಥ ಉದಾಹರಣೆಗಳಿದ್ದಾವೆ. ಅನಿಮಲ್ ಎಲ್ಲ ಸರಿ ಹೋಗ್ಬಿಡ್ತಪ್ಪ, ನನಗೆ ಚಿಕಿತ್ಸೆ ಕೊಟ್ಟಿದ್ದೀನಿ ಚೆನ್ನಾಗಿದೆ ಅಂದಾಗ ಒಂದೂವರೆ ತಿಂಗಳು ಆದ ಮೇಲೂ ಮತ್ತೆ ಕಾಯಿಲೆ ಕಾಣಿಸಿ ಜಾನುವಾರುಗಳು ಮರಣವನ್ನು ಅಪ್ಪಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನಾಗರಾಜ್ ಚೆನ್ನಾಗಿ ತಾಲೂಕು ಮಡಸಟ್ಟಳ್ಳಿಯಿಂದ ಮಾತಾಡಿ. ನಾಗರಾಜ್ ಸರ್, ನಮ್ಮೊಂದು ಹಸುಗೆ ಸುಮಾರು ಅಲ್ಲೇ ಒಂದು ವಾರದಿಂದ ಆಚೆಯಿಂದ ಗಂಟುಗಳು ಕಾಣಿಸ್ಕೊಂಡಿದೆ. ಇಲ್ಲಿ ಗವರ್ಮೆಂಟ್ ಪಶು ಆಸ್ಪತ್ರೆಗೆ ಹೋಗಿ ಕೇಳಿದ್ಕೆ ಅದು ವ್ಯಾಕ್ಸಿನ್ ನಮ್ಮ ಹತ್ರ ಲಭ್ಯ ಇಲ್ಲ ಅಂದ್ಬಿಟ್ಟು ಬೇರೆ ಇಂಜೆಕ್ಷನ್ ಎಲ್ಲ ನಮ್ಗೆ ಬರ್ಕೊಟ್ರು, ಅದನ್ನ ತಂದು ಇಂಜೆಕ್ಷನ್ ಮಾಡಿಸಿದೀವಿ. ಯಾವ್ಯಾವೂರು ನಿಮ್ದು ನಾಗರಾಜ್? ಚನ್ನರಾಪಟ್ಟಣ ತಾಲೂಕು. ನಾಗರಾಜ್, ಈಗ ವ್ಯಾಕ್ಸಿನ್ ನೀವು ವ್ಯಾಕ್ಸಿನ್ ಮಾಡಿಸಿದ್ರಪ್ಪ ಈಗ ಜಾನುವಾರುಗಳಿಗೆ? ಇಲ್ಲ ಸರ್, ನಾನು ಅವಾಗ ಮಾಡಿಲ್ಲ. ನೋಡಿ, ದಯಮಾಡಿ ನಾಳೆನು ಅಷ್ಟೇ, ನಾನು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಡಾಕ್ಟರ್ ಸೋಮಶೇಖರ್ ಅಂತ ಇರ್ತಾರೆ ಮರಸಟ್ಟಳ್ಳಿಗೆ, ಇನ್ನೊಂದ್ಸರಿ ಕಳಿಸ್ತೀನಿ, ದಯಮಾಡಿ ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ. ವ್ಯಾಕ್ಸಿನ್ ಮಾಡಿಸ್ಲಿಲ್ಲ ಅಂತಂದ್ರೆ ನಾನು ಹೇಳಿದ್ನಲ್ಲ, ಈ ಸಾವು ನೋವನ್ನು ತಪ್ಪಿಸೋಕೆ ಗೊತ್ತೇ. ಈಗ ನೋಡಿ, ನಮ್ಮಲ್ಲಿ ಒಂದು 100 ಜಾನುವಾರು ಸತ್ತಿದ್ದಾವೆ ಅಂತಂದ್ರೆ ಅದರಲ್ಲಿ 90 ಲಸಿಕೆ ಹಾಕ್ಸದೇ ಇರವೇ ಸತ್ತಿರೋದು, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು 10 ಅವು ಇವು ಸಣ್ಣ ಪುಟ್ಟ ಏನೋ ಲಸಿಕೆ ಹಾಕಿದ್ರು ಸಾಯ್ತವೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನು ಸಾವು ನೋವುಗಳು ಇಷ್ಟು ಹಾಸನ ಜಿಲ್ಲೆಯಲ್ಲಿ ಸಂಭವಿಸಿದವೋ, ಒಂದು 100 ಸತ್ತಿದ್ರೆ ಅದರಲ್ಲಿ 90 ಜಾನುವಾರುಗಳು ಲಸಿಕೆ ಹಾಕದೆ ಇರವೇ ಸತ್ತಿರೋದು. ಹಾಗಾಗಿ ನಮ್ಮಲ್ಲಿ ಇಲ್ಲ ಇಲ್ಲ ನೋಡಿ, ನಮ್ಮಲ್ಲಿ 656,000 ದನ ಜನ ಎಮ್ಮೆಗಳಿರೋದು, 7,00,000 ವ್ಯಾಕ್ಸಿನ್ ಇದೆ. ನಮಗೆ ಸಾಕಷ್ಟು ವ್ಯಾಕ್ಸಿನ್ ಇದೆ. ನೀವೆಲ್ಲ ಮೊದಲು ಕೇಳಿದ್ರೇನೋ ಅವಾಗ ಕನ್ಫ್ಯೂಷನ್ ಆಗಿರ್ಬೋದು, ಈಗ ಸಾಕಷ್ಟು ಬಂದಿದೆ. ದಯಮಾಡಿ ನಾಳೆನೇ ನೀವು ಮರ್ಷಟ್ಟಿಡಿಗೆ ನಮ್ಮ ಪಶುವೈದ್ಯರ ತಂಡವನ್ನು ಕಳಿಸ್ಕೊಡ್ತೀನಿ. ನೀವು ನಿಮ್ಮದು ಜೊತೆಗೆ ನಿಮ್ಮ ಸ್ನೇಹಿತರದು ನಿಮ್ಮ ಯಾರು ಗ್ರಾಮಸ್ಥರಲ್ಲಿ ಇನ್ನೂ ವ್ಯಾಕ್ಸಿನ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಅವ್ರ ಮನವೊಲಿಸಿ ನಿಮ್ಮ PDO ಹೇಳಿ ಒಂದ್ಸರಿ ಒಂದು ತಮಟೆ ಸೌಂಡನ್ನು ಮಾಡಿಸಿ ವ್ಯಾಕ್ಸಿನ್ ಮಾಡ್ತಾರೆ ಅಂತೇಳಿ ನೀವು ಒಂದು ದಿನಾಂಕವನ್ನು ಹೇಳಿ ಅವತ್ತೇ ಕಳಿಸಿ ನಾನು ವ್ಯಾಕ್ಸಿನ್ ಮಾಡಿಸ್ಕೊಡ್ತೀನಿ. ಖಂಡಿತ ಮಾಡಿಸ್ಕೊಡಿ ಸರ್. ನಾನು ಇವಾಗಲೇ ಫೋನ್ ಮಾಡಿ ಕಾರ್ಯಕ್ರಮ ಬಂದ್ಮೇಲೆ ಅವ್ರಿಗೆ ಹೇಳ್ತೀನಿ. ಖಂಡಿತ ಖಂಡಿತ. ಧನ್ಯವಾದ ನಾಗರಾಜು ಕರೆ ಮಾಡೋದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ಹಲೋ, ಕರೆ ತುಂಡಾಯ್ತು. ಲಸಿಕೆ ಸರ್, ತಾವು ಹೇಳಿದ್ರಿ 90% ನಾವು ಮಾಡಿದೀವಿ ಲಸಿಕೆ ಮಾಡಿದೀವಿ. ಮತ್ತೆ ಅಂದ್ರೆ ಸರ್, ನಾನೀಗ ನಿಮ್ಗೆ ಅವ್ರಿಗೆ ಉದಾಹರಣೆ ಹೇಳ್ತಾ ಇದ್ದೆ, ನಮ್ಮ ಚಂದ್ರಾಯಪಟ್ಟಣ ನಾಗರಾಜ್ ಅವ್ರಿಗೆ 100 ರಾಸುಗಳು ಸತ್ತಿದ್ರೆ 90 ರಾಸುಗಳು ವ್ಯಾಕ್ಸಿನ್ ಮಾಡದೇ ಇರತಕ್ಕಂಥವೇ ಸತ್ತಿರೋದು. ಹಾಗಾಗಿ ನಾನು ಏನೀಗ ಎಲ್ಲ ಸಾರ್ವಜನಿಕರಿಗೂ ನಾನು ಹೈನುಗಾರರಿಗೆ ವಿಷಯ ಮುಟ್ಟಿಸಬೇಕು ಅಂದರೆ, ಈ ಕಾರ್ಯಕ್ರಮದ ಮುಖಾಂತರ ಈಗಲೂ ಸಹ ನಿಮ್ಮ ರಾಸುಗಳಿಗೆ ಯಾವುದಾದ್ರೂ, ಈಗ ನಮ್ಮ ಸಿಬ್ಬಂದಿ ಮನೆ ಮನೆಗೆ ತೆರಳಿ ವ್ಯಾಕ್ಸಿನ್ ಮಾಡಿರ್ತಾರೆ, ಬಿಟ್ಟು ಹೋಗಿದ್ರೆ ದಯಮಾಡಿ, ಈ ಕೂಮಿಂಗ್ ಆಪರೇಷನ್ ಅಂತ ಇನ್ನೂ ಮಾಡ್ತಾ ಇದ್ದೀವಿ, ವ್ಯಾಕ್ಸಿನ್ ನಮ್ಮಲ್ಲಿ ಲಭ್ಯ ಇದೆ, ನೀವೇ ಸ್ವತಃ ಮುತುವರ್ಜಿ ವಹಿಸಿ ಪಶುವೈದ್ಯ ಸಂಸ್ಥೆಯನ್ನು ಭೇಟಿ ಮಾಡಿ, ಪಶುವೈದ್ಯರನ್ನು ಭೇಟಿ ಮಾಡಿ ಉಚಿತವಾಗಿ ಲಸಿಕೆಯನ್ನು ಪಡ್ಕೊಳ್ಳುವಂತ ಕೆಲಸವನ್ನು ಮಾಡಿ. ಉಚಿತವಾಗಿ ಈಗಲೂ ಕೂಡ ಮಾಡ್ಕೋಬಹುದು. ಈಗಲೂ ಮಾಡಿಸ್ಬೋದು, ಅದಕ್ಕೆ ಕೂಮಿಂಗ್ ಆಪರೇಷನ್ ಅಂತ ಹೇಳ್ತೀವಿ. ಏನೋ ಒಂದಷ್ಟು ಬಿಟ್ಟು ಹೋಗಿದ್ರೆ ಅವಕ್ಕೆ ನಾವು ಮಾಡಿಸುವಂತ ಕೆಲಸ ಆಗುತ್ತೆ. ಇನ್ನೊಂದೇನಂತಂದ್ರೆ ಓನರ್ ರಿಜೆಕ್ಷನ್ ಅಂತೆ, ಅಂದ್ರೆ ಪಶುಪಾಲಕರೇ ನಮಗೆ ವ್ಯಾಕ್ಸಿನ್ ಬೇಡ, ನಾವು ಮಾಡಿಸಲ್ಲ ಅನ್ನೋ ಒಂದು ಧೋರಣೆನೂ ಇದೆ. ದಯಮಾಡಿ ಅದು ತಪ್ಪು. ಮೊದಲೆಲ್ಲ ನೀವೇನು ಓರಿಗಳಿಗೆ, ಹಳ್ಳಿಕಾರ್ಗೆ, ಅಮೃತ್ ಮಾಲ್ಗೆ ನಾನು 3,00,000 ಕೊಟ್ಟು ಓರಿ ಕಟ್ಟಿದ್ದೀನಿ, ನಾನು ಮಾಡಿಸಲ್ಲ, ಅದೊಂದಾಗುತ್ತೆ. ನೋಡಿ, ದಯಮಾಡಿ, ಈ ಕಾಯಿಲೆ ಸಿಂಧಿಯಸ್ಗಳಂದ್ರೆ ನಮ್ಮ ಏನು HF ಜರ್ಸಿಗಿಂತ ಜಾಸ್ತಿ ನಮ್ಮ ದೇಶಿ ತಳಿಗಳಿಗೆ ಜಾಸ್ತಿ ಆಗ್ತಾ ಇರೋದು. ಎಲ್ಲ ದೊಡ್ಡ ದೊಡ್ಡ ಅರಳಿಕಾರ ಎತ್ತುಗಳಂತೇವು, ಅಮೃತ್ ಮಾಲ್ ಅಂತೇವು, ಈ ರೋಗಕ್ಕೆ ಬಹಳ ಬೇಗ ತುತ್ತಾಗ್ತವೆ. ಹಾಗಾಗಿ ಮೊದಲನೇದಾಗಿ ನೀವೇನು ಮೊದಲು ಪಶುಪಾಲಕರು ನಿರಾಕರಿಸ್ತಿದ್ರೋ ಆ ಧೋರಣೆ ಇಟ್ಕೋಬೇಡಿ. ದಯಮಾಡಿ ನಿಮ್ಮ ರಾಸುಗಳನ್ನ ಉಳಿಸ್ಕೋಬೇಕು ಅಂತಂದರೆ, ಅವ್ರ ಜೀವಗಳನ್ನ ಉಳಿಸ್ಬೇಕು ಅಂತಂದರೆ, ಒಂದು ಸಣ್ಣದಾಗಿ 1 ml 2 ml ವ್ಯಾಕ್ಸಿನ್ ಮಾಡ್ತಾರೆ. ಆ ವ್ಯಾಕ್ಸಿನ್ ನೀವೇ ಸ್ವತವಾಗಿ ಮುತುವರ್ಜಿ ವಹಿಸಿ ತಮ್ಮೆಲ್ಲ ಲೋಕಲ್ ಬ್ರೀಡ್ಸ್ಗೆ, ದೇಸಿ ತಳಿಗಳಿಗೆ ಫಸ್ಟ್ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಂತ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಜಾತ್ರೆಗಳಿಗೆ, ಸಂತೆಗಳಿಗೆ ಮತ್ತು ಸಾಗಾಣಿಕೆ ಮೇಲೆ ಬಹಳ ದೊಡ್ಡ ನಿರ್ಬಂಧವನ್ನು ಹೇರಲಾಗಿದೆ. ನಮ್ಮ ಹಾಸನ ಜಿಲ್ಲೆ ಈ ಜಾನುವಾರುಗಳ ಸಂತೆ ಮತ್ತು ಜಾತ್ರೆಗೆ ಬಹಳ ಜನಪ್ರಿಯವಾಗಿರುವಂಥದ್ದು. ಇವತ್ತಿಗೂ ಕೂಡ ಯಾವುದಕ್ಕೂ ಕೂಡ ಕೊಟ್ಟಿಲ್ಲ, ಕೊಡಲಾರದಂಥ ಸ್ಥಿತಿ ಇದೆಯಾ ಹಾಸನದಲ್ಲಿ? ಸರ್, ಏನಾಗಿದೆ, ಈ ಕಾಯಿಲೆ ನಾನು ಮೊದಲೇ ಹೇಳ್ದಂಗೆ ಸೆಪ್ಟೆಂಬರ್ಲ್ಲಿ ಕಾಣಿಸ್ಕೊಂಡ್ರು, ಡಿಸೆಂಬರ್ ತಿಂಗಳಲ್ಲಿ ಭಾಳ ಜಾಸ್ತಿ ಆಯಿತು. ಯಾವುದೇ ಒಂದು ವೈರಸ್ ಕಾಯಿಲೆ ಆದರೆ ಏನಾಗುತ್ತೆ, ಯಾವುದೇ ಆಗಲಿ, ನೀವು ಕೋವಿಡಲ್ಲಿ ಈಗ ಏನೇ ಉದಾಹರಣೆ ಕೊಡಬೇಕು, ನೀವು ಕೋವಿಡ್ ಕೊಟ್ಟರೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಈಗೇನಪ್ಪ, ಈಗ ಟಿ ವಿಲಿ ತೋರಿಸ್ತಾ ಇದ್ದಾರೆ, ಇನ್ನೊಂದು ಜನವರಿ ಎಂಡ್ಗೆ ಅಥವಾ ಫೆಬ್ರವರಿಗೆ ಪೀಕ್ ಹೋಗ್ಬಿಡುತ್ತೆ, ಮತ್ತೆ ಮಾರ್ಚ್ ಕಡಿಮೆ ಆಗುತ್ತೆ. ಸೇಮ್ ಉದಾಹರಣೆ ವೈರಸ್ ಕಾಯಿಲೆಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಶುರುವಾಯಿತು, ಡಿಸೆಂಬರಲ್ಲಿ ಜಾಸ್ತಿ ಆಗಿದೆ. ಈಗ ಇಂಥ ಸಿಚುಯೇಷನ್ ಅಲ್ಲಿ ನಾವೇನಾದ್ರೂ ಜಾನುವಾರು ಜಾತ್ರೆಗಳು, ಸಂತೆಗಳು, ಸಾಗಾಣಿಕೆಗಳಾದ್ರೆ ಒಂದು ಕಡೆ ಎಲ್ಲಾ ರಾಸುಗಳನ್ನ ಕೂಡ ಹಾಕೊಂಡ್ರೆ, ಎಲ್ಲೋ ಒಂದಕ್ಕೆ ಕಾಯಿಲೆ ಬಂದಿದ್ರೆ ಇದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಎಲ್ಲಾ ಕಡೆ ಹಬ್ಬುತ್ತೆ, ಹರಡುತ್ತೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್, ನನ್ನ ಹೆಸರು ನಾಗರಾಜ್ ಹೆಚ್ಚನ್ ಅಂತ. ಎಲ್ಲಿಂದ ನಾಗರಾಜ್? ಹೆಚ್ಚಲದಳ್ಳಿಯಿಂದ. ಯಾವ ಯಾವ ಯಾವ ತಾಲೂಕು? ಶಾಂತಿಗ್ರಾಮ ಹೋಬಳಿ. ಮಾತಾಡಿ ಮಾತಾಡಿ. ಸರ್, ಇದು ಚರ್ಮ ಗಂಟು ರೋಗ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ನಮ್ದು ಹಸು ಒಂದು 8 ತಿಂಗಳಾಗಿದೆ, ಅದಕ್ಕೆ ಲಸಿಕೆ ಹಾಕಿಸ್ಬೋದಾ ಸರ್? ಈಗ ಅಡ್ವಾನ್ಸ್ ಪ್ರೆಗ್ನೆನ್ಸಿ ಏನಾಗುತ್ತೆ ನಾಗರಾಜ್ ಅವರೇ, ಅದು ಇದೇ ಲಸಿಕೆ ಅಂತಲ್ಲ, ಯಾವುದೇ ಲಸಿಕೆ ಹಾಕುವಾಗಲೂ ಸ್ವಲ್ಪ ಅಡ್ಡ ಪರಿಣಾಮಗಳು ಆಗ್ಬೋದು. ಯಾಕಂದ್ರೆ 8 ತಿಂಗಳು ಅಂತೀರಲ್ವಾ, ತುಂಬ ಗರ್ಭಿಣಿ ಬಂದಾಗ ಏನಾಗುತ್ತೆ, ಕೆಲವು ಟೈಮು ಅನಿಮಲ್ ಮೊದಲೇ ಸ್ಟ್ರೆಸ್ಸಲ್ಲಿರುತ್ತೆ. ಇನ್ನೇನೋ ಈಬೇಕು ಅಥವಾ ಕರು ಹಾಕಬೇಕು ಅನ್ನೋ ಒಂದು ಸಂದರ್ಭದಲ್ಲಿ 8 ತಿಂಗಳು ಅಂದರೆ ಅನಿಮಲ್ಗೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಯಾವುದೇ ಲಸಿಕೆ ಹಾಕಿದ್ರು, ಲಸಿಕೆ ಹಾಕದೇ ಒಂದು ಸ್ವಲ್ಪ ಹಸುಗಳಿಗೆ ಏನಾಗುತ್ತೆ, ಯಾವುದೇ ಅಲ್ಲಿ ಒಂದು ಜ್ವರ ಬರೋದು, ಸ್ವಲ್ಪ ಸ್ಟ್ರೆಸ್ ಆಗೋದಾಗಿ ಒಂದು ಸ್ವಲ್ಪ ಗರ್ಭಪಾತ ಆಗೋ ಚಾನ್ಸಸ್ಸು ಭಾಳ ಇರ್ತದೆ. ಹಾಗಾಗಿ ದಯಮಾಡಿ ನೀವು ರಾಸುನ ಕೊಟ್ಟಿಗೆಯಲ್ಲಿ ಕಟ್ಕೊಂಡು ಸ್ವಲ್ಪ ಬೇರೆ ರಾಸುಗಳು ಯಾವ ಚರ್ಮಗಂಟು ರೋಗದಿಂದ ಬಳಲ್ತಾ ಇರೋದು ಸ್ವಲ್ಪ ದೂರ ಇಟ್ಕೊಂಡು ಕರು ಹಾಕುವವರೆಗೂ ಮುತುವರ್ಜಿ ವಹಿಸೋದು ಭಾಳ ಸೂಕ್ತ. ನೀವು 1 ತಿಂಗಳು ಆ ಕರು ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ವ್ಯಾಕ್ಸಿನ್ ಮಾಡಿದ್ರಲ್ಲಿ ಏನು ತೊಂದರೆ ಇಲ್ಲ. ಸರ್, ಮಾಡಿಸ್ಬೋದು ಮಾಡಿಸ್ಬೋದು ಮಾಡಿಸ್ಬೋದು, ಏನು ತೊಂದರೆ ಆಗಲ್ಲ, ಮಾಡಿಸ್ಬೋದು. ಹೌದು, ಈಗ ಏನಾಗುತ್ತೆ ನಾಗರಾಜು, ಅದು ಒಂದು ಹೊಡೆದ್ರೆ 100 ಡೋಸ್ ಇರುತ್ತೆ. ಆ 100 ಡೋಸ್ ಅಲ್ಲಿ ಏನಾಗುತ್ತೆ, 2 ಗಂಟೆ ಒಳಗಡೆ ನಾವು ಉಪಯೋಗಿಸ್ಬೇಕನ್ನ, ಉಪಯೋಗಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಿಷ್ಪ್ರಯೋಜಕ ಆಗ್ಬಿಡುತ್ತೆ. ಈಗ ಸೇಮ್ ನಾವು ಕೋವಿಡ್ ಅಲ್ಲಿ ನೋಡಿದ್ರಲ್ಲಿ, ನೀವು 10 ಜನ ಬಂದ್ರೆ ಮಾತ್ರ ಒಂದು ಆಯಿಲ್ ಓಪನ್ ಮಾಡ್ತಿದ್ರು. ಇದು 100 ಡೋಸ್ ಇರೋದ್ರಿಂದ ಈಗೆಲ್ಲ ವ್ಯಾಕ್ಸಿನ್ ಮಾಡಿಬಿಟ್ಟಿರ್ತಾರೆ. ಬಟ್ ಅದನ್ನ ಒಂದು ಓಪನ್ ಮಾಡಿದ್ರೆ ಏನಾಗುತ್ತೆ, 5 ದಿನಕ್ಕೆ ಹಾಕಿದ್ರೆ 95 ಡೋಸ್ ವೇಸ್ಟ್ ಆಗುತ್ತೆ ಅನ್ನೋದು ಇರ್ಬೋದು. ಬಟ್ ಅದನ್ನ ನಾವು ಎಲ್ಲ ನಾವು ಪಶುವೈದ್ಯರಾಗಿ ಇನ್ನೊಂದ್ಸರಿ ಮನವಿ ನಾನು ಅವರೆಲ್ಲರಿಗೂ ಒಂದು ಮಾರ್ಗದರ್ಶನ ಕೊಡ್ತೇನೆ. ಆ ಥರ ಆಗಲ್ಲ. ಆ ಥರ ಇದ್ದಾಗ ನೀವು ಒಂದು 50 ಒಂದು 70 ಹಸುಗಳು ಏನಾದರೂ ಬಿಟ್ಟೋಗಿರೋ ಸೇರ್ಕೊಂಡಂಥ ಸಂದರ್ಭದಲ್ಲಿ ನಾವು ಮಾಡಿಸ್ತೀವಿ, ಅದೇನು ತೊಂದರೆ ಏನಿಲ್ಲ ನಾಗರಾಜ್ ಅವರೇ. ಇಲ್ಲ ಸರ್, ನಾವು ಡೈಲಿ ಮೈ ತೊಳೆದು ಎಲ್ಲ ಔಷಧಿ ಎಲ್ಲ ಫ್ರೈ ಮಾಡ್ತೀವಿ. ಇಲ್ಲ ಇಲ್ಲ, ಏನು ಗಾಬರಿ ಆಗಂತದೇನ್ ಬೇಡ. ರವಿಶಂಕರ್ ಅಂತ ಅವ್ರೆ, ಹೌದು, ಸಾರಾಪುರದಲ್ಲಿ ಇದಾರೆ. ಅವರು ಸರಿಯಾಗಿ ಮಾತಾಡಲ್ಲ ಸರ್, ನಾವು ಏನಾದ್ರು ಮಾತಾಡ್ರೆ ಮಾತ್ರ ಮಾತಾಡ್ತಾರೆ ಸರ್, ಸುಮ್ನೆ ಯಾವಾಗ್ಲೂ ಮೊಬೈಲ್ ತಂದು ಕೂತಿರ್ತಾರೆ. ಸರಿಯಾಗಿ ಪಂಚ ಅಲ್ಲ ಸರ್. ಇರ್ಲಿ, ನಾನು ಅವ್ರಿಗೆ ಹೇಳ್ತೀನಿ, ನೀವು ಶಾಂತಿಗ್ರಾಮ ನಮ್ಮ ನಾಗರಾಜ್ ಅವ್ರು ಫೋನ್ ಮಾಡಿದ್ರು, ನೀವು ಏನು ವ್ಯಾಕ್ಸಿನ್ ಆಗಿಲ್ಲ ಅಂತಂದ್ರೆ ಯಾವ ರಾಸುಗಳಿಗೆ ವ್ಯಾಕ್ಸಿನ್ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಇದೆಯೋ ಅದಕ್ಕೆ ಮಾಡಿಸೋಣ. ನಮ್ದು ಒಂದು ಹಸು ಇತ್ತು, ಒಂದ್ಸಲ ಸರ್ ರಾಮೇಗೌಡರು ಅಂತ ಡಾಕ್ಟರ್ ಇದ್ರು ಸರ್, ರಾಮೇಗೌಡರು ಅಂತ, ಅವ್ರು ಒಂದ್ಸಲ 7 ಕೊಟ್ರೆ ನಮ್ ಒಂದ್ ಹಸು ಕರೆಕ್ಟ್ ಇಟ್ಟು ನಿಂತ್ಕೊಳ್ಳೋದು ಸರ್. ಆಮೇಲೆ ಇಲ್ಲಿ ಈಗ ರವಿಶಂಕರ್ ಅಂತ ಬಂದವ್ರೆ, ಸರ್ಜನ್ ಡಾಕ್ಟರ್ ಬೋಡೆಡ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸರ್, ಅವ್ರು ನಮ್ಮ ಹಸುಗೆ 4 ತರ 7 ಕೊಡ್ತಾ ಸರ್. ಅದು ಏನಾಗುತ್ತೆ, ನೀವು ಅವರು ಸೆಮೆನ್ ಕೊಟ್ಟಿರೋದು ಅಂತ, ಅವಳು ಬಹಳ ಸೀನಿಯರ್ ಡಾಕ್ಟರ್ ಇರ್ತಾರೆ. ಇರ್ಲಿ ಇರ್ಲಿ, ನೀವೇ ಮಾತಾಡ್ಸಿ ನಾಗರಾಜ್. ಈಗ ಕೆಲವರು ಸ್ವಭಾವತ ಜಾಸ್ತಿ ಮಾತಾಡೋದಿಲ್ಲ, ಅಂತ ಸಂದರ್ಭದಲ್ಲಿ ನಾವೇ ಮಾತಾಡ್ಸ್ಕೊಂಡು ಈಗ ನಮ್ಗೆ ಒಂದಷ್ಟು ಅನುಕೂಲ ಆಗ್ಬೇಕಲ್ವಾ? ಏನಿಲ್ಲ, ನಾನು ಹೇಳ್ತೀನಿ ನಾಗರಾಜ್, ಹಾಗೇನಿಲ್ಲ, ಅವರು ಬಹಳ ಉತ್ತಮ ವೈದ್ಯರು, ಸೀನಿಯರು, ನಾನು ಅವ್ರಿಗೆ ಹೇಳ್ತೀನಿ. ಆಯ್ತಪ್ಪ, ಇದೇನಾರು ಇತ್ತಂತಂದ್ರೆ ನಾನು ಅವ್ರ ಹತ್ರ ಹೋಗಿ ನಾನು ಹೇಳ್ತೀನಿ, ನಿಮ್ಗೆ ಏನು ಸೌಕರ್ಯ ವ್ಯಾಕ್ಸಿನೇಷನ್ ಸೌಲಭ್ಯಗಳು ಸಿಗಬೇಕು ಅದನ್ನ ನಿಮಗೆ ತಲುಪಿಸುವಂತ ವ್ಯವಸ್ಥೆ ನಾನು ಮಾಡ್ತೀನಪ್ಪ. ಥ್ಯಾಂಕ್ ಯು, ಧನ್ಯವಾದ ನಾಗರಾಜ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೇವೆ. ಹಲೋ, ಹಲೋ, ಇಲ್ಲ ಅದು ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ ಅದು ಕಾಲು. ಸರ್, ಈಗ ಈ ನಿರ್ಬಂಧ ಜಾತ್ರೆ ಮತ್ತೆ ಸಂತೆ ಎಲ್ಲಿವರೆಗೂ ಮುಂದುವರಿಯುತ್ತೆ? ಈಗ ನೋಡಿ ಸರ್, ನಾವು ಯಾವಾಗಲೇ ಆಗಲಿ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆದಂತ 21 ದಿನದವರೆಗೂ ನಾವು ಸಮಯವನ್ನು ತಗೋತೀವಿ ಯೂಶ್ವಲಿ. ಈಗ ನಮಗೆ 90% ಆಗಿದೆ. ನಮ್ಮ ಡಿ ಸಿ ಮೇಡಮ್ರವರು ಸಹ ಇದನ್ನ ಶಾರ್ಟ್ ಕಟ್ ಮಾಡೋ, ಇನ್ನೂ ಒಂದು ತಿಂಗಳು ಮಾಡೋದು ಬೇಡ, ಜನವರಿ 22 ನಾವು ಎಲ್ಲ ನಿರ್ಬಂಧ ಮಾಡೋಣ, ಸಂತೆ ಜಾತ್ರೆ ಸಾಗಾಣಿಕೆ ಇಷ್ಟು ನಿರ್ಬಂಧ ಮಾಡೋಣ. ತದನಂತರ ನಾವು ಪರಿಸ್ಥಿತಿನ ಅವಲೋಕಿಸಿಕೊಂಡು ಮತ್ತೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಆದೇಶನೂ ಮಾಡಿದ್ದಾರೆ. ಆಮೇಲೆ ಈ ಜಾತ್ರೆ ಸಂತೆ ಹಾಸನದಲ್ಲಿ ಅಷ್ಟೇ ಏನು ಹೊಸದಾಗಿ ಏನು ನಿಂತಿಲ್ಲ, ಇಡೀ ರಾಜ್ಯದಲ್ಲಿ ಚುಂಚನಕಟ್ಟೆ ಜಾತ್ರೆ ಕ್ಯಾನ್ಸಲ್ ಆಯಿತು, ಗಾಡಿ ಸುಬ್ರಹ್ಮಣ್ಯ ಆಯಿತು, ನಮ್ಮ ಬುಕ್ಕನ ಬೆಟ್ಟ ಜಾತ್ರೆನೂ ಸಾರ್ವಜನಿಕರು ಸಾಕಷ್ಟು ವಿರೋಧ ಮಾಡಿದ್ರು, ಬಟ್ ಅವ್ರಿಗೆ ನಾವೆಲ್ಲ ಮನವರಿಕೆ ಮಾಡಿಕೊಟ್ವಿ. ನಾವೆಲ್ಲ ಮನೆ ಶಾಸಕರು, ನಾವು ಅವೆಲ್ಲ ಜಿಲ್ಲಾಡಳಿತ ಎಲ್ಲ ಸ್ಪಂದಿಸಿದ್ರು, ತಹಶೀಲ್ದಾರು, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಇದರಿಂದ ಆಗಬಹುದಂತಹ ಸಾವು ನೋವುಗಳನ್ನು ಅವ್ರಿಗೆ ಪರಿಚಯ ಮಾಡಿಕೊಟ್ಟಾಗ ಕೊನೆಗೆ ಎಲ್ಲ ರೈತರು ಅದನ್ನ ಒಪ್ಕೊಂಡು ಈಗ ಸಹಕರಿಸ್ತಾ ಇದಾರೆ. ಅದಕ್ಕೆ ನಾನು ತುಂಬಾ ಕೊಡಬೇಕು. ಇನ್ನೊಂದು ಕರೆ ಇದೆ. ಹಲೋ, ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್, ನಮ್ಮ ಹೆಸರು ಗೌರಿಂಗಪ್ಪ ಅಂತ. ಎಲ್ಲಿಂದ ಗೌರಿಂಗಪ್ಪ ಅವರೇ? ಸರ್, ಅರಸೀಕೆರೆಯಿಂದ. ಹಾ, ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ. ಏನಿಲ್ಲ ಸರ್, ನಮ್ದು ನಮ್ಮವೇನು ದನಗಳೇನಿಲ್ಲ, ಬೇರೆ ದನಗಳು ಇದಾವಲ್ಲ, ಈಗ ರೈತರು ಮಾತಾಡೋದನ್ನ ಕೇಳಿದೀನಿ, ಅದನ್ನ ಹಂಚ್ಕೊಳ್ಳೋಣ ಅಂತ ಇದೆ. ಈಗ ಏನ್ ಹಾಸ್ಪಿಟಲ್ ಅಲ್ಲಿ ಇವರು ಕಾಂಪೌಂಡರ್ ಇವರೆಲ್ಲ ಇರ್ತಾರಲ್ಲ, ಈಗ ಬೈ ಚಾನ್ಸ್ ಈಗ ಏನಾರ ದನಗಳದ ಏನಾರ ಸಮಸ್ಯೆ ಆಯ್ತು ಅಂತ ಫೋನ್ ಮಾಡಿದ್ರೆ, ಬಂದು ಇಂಜೆಕ್ಷನ್ ಏನಾರ ಇದ್ ಮಾಡಿದ್ರೆ ದುಡ್ಡೆಲ್ಲ ಇಸ್ಕೊಂತಾರೆ ಅಂತ ಹಿಂಗೆ ಮಾತಾಡ್ತಿರ್ತಾರೆ. ಏನಾಗತ್ತೆ ಗೌರಂಗಪ್ಪರೇ, ಈಗ ಬೇರೆಯವ್ರು ಹೇಳೋದು ಅಂತಲ್ಲ, ಅಕಸ್ಮಾತ್ ತಮ್ಮ ಅನುಭವ ಆಗಿದ್ರೆ, ಬೇರೆ ಅನುಭವ ಆಗಿದ್ರೆ ಆತರ ನೇರವಾಗಿ ನಮ್ ಗಮನಕ್ಕೆ ತರಬಹುದು, ಅದಕ್ಕೆ ನಾವು ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತೀವಿ. ಆತರ ಇದ್ರೆ ಮಾಡಿ, ಇಲ್ಲ ಈಗ ಸಾಮಾನ್ಯವಾಗಿ ನಾವು ಸಾಕಷ್ಟು ಉಚಿತವಾಗಿ ಸರ್ಕಾರದ ಲಸಿಕೆಯನ್ನು ಸರಬರಾಜು ಮಾಡಿದ್ದಾರೆ, ಆಮೇಲೆ ಉಚಿತವಾಗಿ ಔಷಧಿಗಳನ್ನ ಕೊಟ್ಟಿದ್ದಾರೆ ಸಾಕಷ್ಟು, ಆಮೇಲೆ ಏನಾದರೂ ರಾಸುಗಳು ಮರಣವನ್ನು ಒಪ್ಪಿದ್ರೂ ಸಹ ಪರಿಹಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಆಲ್ರೆಡಿ 47 ರಾಸುಗಳಿಗೆ 9 ಲಕ್ಷದಷ್ಟು ಪರಿಹಾರವನ್ನು ನೀಡಿದ್ವಿ. ಆಮೇಲೆ ಇನ್ನೂ ಏನು ಸಾವು ನೋವುಗಳು ಸಂಭವಿಸಿದ್ವಿ ಎಲ್ಲವೂ ಸರ್ಕಾರ ಪ್ರಸ್ತಾವನೆಗೆ ಸಲ್ಲಿಸಿದ್ವಿ. ಇನ್ನು ಮೇಬಿ ಇನ್ನೊಂದು 10-15 ದಿನಗಳು ಅವ್ರಿಗೂ ಪರಿಹಾರವನ್ನು ಮುಟ್ಟುವಂಥ ಕೆಲಸ ಆಗುತ್ತೆ. ಬಟ್ ಇಲಾಖೆ ಇದೇನಂದರೆ ಇಂಥ ಸಮಯದಲ್ಲಿ ಏನಾಗುತ್ತೆ, ಇದು ಸರ್ವೇ ಸಾಮಾನ್ಯ ಆಗಿಬಿಡುತ್ತೆ. ಯಾಕೆಂದರೆ ಇರೋದೇ ಈಗ ಏನಾಗುತ್ತೆ, ನಿಮ್ಮಲ್ಲಿ 24 ಸಂಸ್ಥೆ ಇರ್ತವೆ, 8 ಡಾಕ್ಟರ್ಗಳು ಇರ್ತಾರೆ, ಎಲ್ಲ ಕಡೆ ನಾವು ಚಾರ್ಜ್ ಕೊಟ್ಟಿರ್ತೀವಿ ಅವ್ರಿಗೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು, ಅಲ್ಲಿ ರೈತರುಗಳು ಸ್ವಲ್ಪ ಸಿಟ್ಟಾಗುವಂಥದ್ದು, ಇವು ಸರ್ವೇ ಸಾಮಾನ್ಯ. ಇದು ನಮ್ಮ ಡಾಕ್ಟ್ರೆ ಅಂತಲ್ಲ, ನೀವು ಹ್ಯೂಮನ್ ಡಾಕ್ಟರ್ ಆದರೂ ಅಷ್ಟೇ, ನಾವಾದರೂ ಅಷ್ಟೇ. ಏನಿಲ್ಲ, ನಾವು ಅವ್ರಿಗೆ ಅರಸೀಕೆರೆಯವ್ರು ಎಲ್ಲ ಪಶುವೈದ್ಯಾಧಿಕಾರಿಗಳಿಗೆ ಇನ್ನೊಂದ್ಸಲ ನಾವು ಗಮನಕ್ಕೆ ತರ್ತೀವಿ, ಸಾರ್ವಜನಿಕರ ಜೊತೆ ಚೆನ್ನಾಗಿ ಸ್ಪಂದಿಸಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತೀವಪ್ಪ. ಧನ್ಯವಾದ ಗೌರಂಗಪ್ಪ ಅವರ ಕರೆ ಮಾಡಿದ್ದಕ್ಕಾಗಿ. ಸರ್, ತಾವು ಹೇಳ್ತಿದ್ರಿ ಸರ್ಕಾರದಿಂದ ಪರಿಹಾರವೂ ಕೂಡ ದೊರೆತಿದೆ ಅಂತ ಹೇಳಿ, ಈ ಕಾಯಿಲೆ ಬಂದು ಸಮಸ್ಯೆ ಆದರೆ ಏನೆಲ್ಲ ಸರ್ಕಾರದ ಪರಿಹಾರಗಳಿದ್ದಾವೆ? ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಸರಿನೇ ಎಲ್ಲಿ ನಾವು ಸೆಪ್ಟೆಂಬರ್ ಅಕ್ಟೋಬರಲ್ಲೇ ಇದು ಸ್ವಲ್ಪ ಸಾವನೋವುಗಳು ಕಾಣಿಸ್ತಾವಾಗಲೇ ಸಹ ಸರ್ಕಾರದಿಂದ ಪರಿಹಾರನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 3 ಕೆಟಗರಿ ಮಾಡ್ಕೊಂಡಿದ್ದಾರೆ. ಒಂದು ಕರುಗಳಾದರೆ 5,000, ಅಥವಾ ಹಸುಗಳಾದರೆ ಜೆರ್ಸಿ HFಗಳಂತೇವರು 20,000, ನಮ್ಮ ಏನು ಹಳ್ಳಿಕಾರ ತಳಿ, ಅಮೃತ್ ಮಾತ್ ತಳಿ, ದೇಸಿ ತಳಿಗಳಾದರೆ 30,000 ಅಂತ ಹೇಳಿದರೆ ಇದು ಒಂದು ಮಾನದಂಡ. ಬಟ್ ಇದಕ್ಕೆ ಕರುಗಳು ಅಂತ 5,000 ಕೊಡಬೇಕು ಅಂತ ಹೇಳಿರಲ್ಲ, ಅದು ಮ್ಯಾಕ್ಸಿಮಮ್ ಲಿಮಿಟ್ 5,00,000 ಇರುತ್ತೆ ಕರುಗಳಿಗೆ. ಕನಿಷ್ಠ ದರ ಅದು 2,00,000 ಕೊಡ್ಬೋದು. ಈಗ ನಿಮಗೆ ಅವರು ಓರಿ 30,000 ಹಸುಗಳು ಎತ್ತುಗಳು 30,000 ಬಾಳಲ್ಲ ಅಂತಂದ್ರೆ 25,000 ಕೊಡ್ಬೋದು. ಅದು ಆ ಪಶುವೈದ್ಯರ ಒಂದು ವಿವೇಚನೆಗೆ ಬಿಟ್ಟಂತ ವಿಷಯ. ಬಟ್ ಅವರು ಮ್ಯಾಕ್ಸಿಮಮ್ ಓರಿಗಳಾದರೆ ಒಂದು ಎತ್ತುಗಳಾದರೆ 30,000, ಹಸುಗಳಾದ್ರೆ 20,000, ಕರುಗಳಾದ್ರೆ 5,000 ಕೊಡತಕ್ಕಂತ ಒಂದು ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಆ ರೀತಿನೇ ನಾವು ಏನಾದರೂ ಜಾನುವಾರುಗಳು ಮರಣವನ್ನು ಸಪ್ಪಿಸಿದ ಸಂದರ್ಭದಲ್ಲಿ ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ. ಅದಕ್ಕೆ ಮರಣೋತ್ತರ ಪರೀಕ್ಷೆ ಮಾಡಬೇಕು, ಫೋಟೋಗಳು ಲಗತ್ಸ್ಬೇಕು, ರೈತರಿಂದ ಮನವಿನ ತಗೋಬೇಕು, ಇವೆಲ್ಲವನ್ನು ಮಾಡಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ. ಪ್ರಸ್ತಾವನೆ ಆದರೆ ಮೊದಲ ಹಂತದಲ್ಲಿ 47 ಜನ ಫಲಾನುಭವಿಗಳಿಗೆ, ಅಂದರೆ ಹೈನುಗಾರರಿಗೆ ಯಾರು ಜಾನುವಾರನ ಕಳ್ಕೊಂಡಿದಾರೋ ಅವ್ರಿಗೆ ಪರಿಹಾರ ವಿಧಿಸಿದ್ವಿ. ಉಳಿದಂಥವ್ರಿಗೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಇನ್ನೇನು ಒಂದು 10-15 ದಿನದಲ್ಲಿ ಬರುತ್ತೆ, ಬಂದಾಗ ನಾವು ಎಲ್ಲ ಬ್ಯಾಂಕ್ ಮಾಹಿತಿಯನ್ನು ನಾವು ಕಲೆ ಹಾಕಿರ್ತೀವಿ. ಮೊದಲು ನೇರವಾಗಿ DBT ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಇದ್ದಂಗೆ ನೇರವಾಗಿ ಯಾವುದೇ ಒಂದು ಮಧ್ಯವಂತಿಕೆ ಯಾರು ಇಂಟರ್ಫಿಯರೇ ಇರಲ್ಲ. ಅಲ್ಲಿ ಆದ ತಕ್ಷಣ ಅವ್ರು ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡನ್ನು ಜಮೆ ಮಾಡುವಂಥ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ. ಸರ್, ಅಂತಿಮವಾಗಿ ಈ ಒಂದು ಚರ್ಮಗಂಟು ರೋಗವನ್ನು ನಾವು ನಿಯಂತ್ರಣ ಮಾಡಬೇಕು ಅಂತ ಅಂದರೆ ನಮ್ಮ ಕೃಷಿಕರು ಬಹಳ ಮುಖ್ಯವಾಗಿ ಯಾವ ರೀತಿಯ ಸಹಕಾರವನ್ನು ತಮಗೆ ಕೊಡಬೇಕು? ಸರ್, ಒಂದು ಇರೋದು ಒಂದೇ ಪರಿಹಾರ, ಕಡ್ಡಾಯವಾಗಿ ಎಲ್ಲೆಲ್ಲಿ ಲಸಿಕೆ ಹಾಕ್ಸಿಲ್ವೋ ಅವರು ದಯಮಾಡಿ ತಾವೇ ಸ್ವಯಂ ಪ್ರೇರಿತರಾಗಿ ನಮ್ಮ ಪಶುವೈದ್ಯಾಧಿಕಾರಿಗಳನ್ನ ಭೇಟಿ ಮಾಡಿ, ಸಿಬ್ಬಂದಿ ಭೇಟಿ ಮಾಡಿ ಲಸಿಕೆ ಹಾಕ್ಸ್ಕೋಬೇಕು. ಲಸಿಕೆ ಉಚಿತ ಲಸಿಕೆ. ಇವನ್ ಚಿಕಿತ್ಸೆನೂ ಉಚಿತ ಇರುತ್ತೆ. ಎಲ್ಲೋ ಒಂದ್ ಕಡೆ ಕೆಲವು ಔಷಧಿಗಳು ಖಾಲಿ ಆಗಿದ ಸಂದರ್ಭದಲ್ಲಿ ನೀವು ತಗೊಂಡ್ ಬನ್ನಿ ಅಂತ ಕೇಳ್ತಾರೆ. ಅದಕ್ಕೆ ಈಗ ಸ್ಪಂದಿಸ್ತಾ ಇದಾರೆ, ಸಹಕಾರ ನೀಡ್ತಾ ಇದಾರೆ ಸಾರ್ವಜನಿಕರು, ಅದೇನು ತೊಂದರೆ ಏನಿಲ್ಲ. ಎರಡನೇದೇನಂತಂದ್ರೆ ಈ